ध्वनि किसान वाणी। ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭತ್ತ ಚಿತ್ತ ಮಾಲಿಕೆಯಲ್ಲಿ ದೊಡ್ಡಿ ಭತ್ತ ಬೆಳೆದಿರುವ ವಿರಾಜಪೇಟೆ ತಾಲೂಕು ಕದನೂರು ಗ್ರಾಮದ ಐರೀರ ಎಂ ಸೋಮಯ್ಯ ಅವರೊಡನೆ ಸಂದರ್ಶನ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ, ರೈತ ನಮ್ಮ ತಾಯಿಯಂತೆ ಅವನ ಆಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು. ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತ ಕಾರ್ಯಕ್ರಮ ಭತ್ತ ಚಿತ್ತ. ಈ ಹಸಿರಿನ ಜೊತೆಗೆ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ವಿರಾಜಪೇಟೆ ತಾಲೂಕು ಕದನೂರು ಗ್ರಾಮದ ಐರೀರ ಎಂ ಸೋಮಯ್ಯ ಅವರ ಜೊತೆಗೆ ನಾವು ಮಾತನಾಡುತ್ತಿದ್ದೇವೆ. ಸೋಮಯ್ಯನವರು ನಮ್ಮ ರೇಡಿಯೋ ಕೇಳುಗರು, ಹಾಗೆ ಒಳ್ಳೆ ಕೃಷಿಕರು. ಭತ್ತವನ್ನು ಬೆಳೀತಾರೆ, ಕಾಫಿ ತೋಟ ಇದೆ, ದನಕರುಗಳನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ವಿಶೇಷವಾಗಿ ದೊಡ್ಡಿ ಭತ್ತದ ಕೃಷಿಯಲ್ಲಿನ ಅವರ ಅನುಭವಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸೋಮಯ್ಯನವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಏನು ಓದಿದ್ದು? ಓದಿದ್ದು 10th ಸ್ಟ್ಯಾಂಡರ್ಡ್ ಸರ್. ಹಾ ಹಾ. ಎಷ್ಟು ತಮ್ದು ವಯಸ್ಸಿಗ? ವಯಸ್ಸು 69 ಸರ್. ಆರೋಗ್ಯ ಹೇಗಿದೆ ತಮ್ದು? ಐವತ್ತೈದು ಆದ್ಮೇಲೆ ಎಷ್ಟೋ ಜನಗಳಿಗೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಅನ್ನೋ ತರ ಹೇಳ್ತಾರೆ. ಆದ್ರೆ ದುಡಿಯೋ ರೈತರಿಗೆ ತೊಂದರೆ ಏನಿಲ್ಲ ಸರ್. ಹಾ ಹಾ ಹಾ. ದುಡಿಮೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತಲ್ವಾ? ದುಡಿಮೆ ಮಾಡ್ತಾ ಇರ್ಬೇಕು ಸರ್. ಕೆಲಸ ಮಾಡಿದ್ರೆ ಬೆವರು ಸುರಿಸ್ತಾ ಇರ್ಬೇಕು, ಅಂದ್ರೆ ಗೋಲ್ಡ್ ಹೆಲ್ದಾಗಿರುತ್ತೆ. ಡೈಲಾಗು ಕೆಲಸ ಮಾಡ್ಕೊಂಡಿರ್ಬೇಕು, ಮನೆ ಕೂತ್ರೆ ಹಿಡಿದೋಗುತ್ತೆ. ನಿಜ ನಿಜ. ಎಷ್ಟು ಎಕರೆ ಒಟ್ಟು ನಿಮ್ದು ತೋಟ ಜಮೀನು ಎಲ್ಲ? ಗದ್ದೆ 5 ಎಕರೆ ಸರ್. 3 ಎಕರೆ ಹತ್ತಿರ ಕಾಫಿ ತೋಟ. ಮೂರು ಎಕರೆ ಗದ್ದೆ ನಡ್ತಾ ಇದ್ರಿ. ಬಾಕಿ ಇರೋದು ಸ್ವಲ್ಪ ಅಡಿಕೆ, ಕಾಫಿ, ಒಳ್ಳೆ ಮೆಣಸು, ಬಾಳೆ ನಟ್ಟಿದ್ರಿ. 5 ಎಕರೆ ಗದ್ದೆ ಜಮೀನಿದೆ, 3 ಎಕರೆಯಲ್ಲಿ ಭತ್ತ ಬೆಳ್ಕೊಂತೀರಾ? ಹೌದು ಸರ್, ಹೌದು ಸರ್. ಹಾ ಹಾ. ಇನ್ನು ತೋಟ ಎಷ್ಟಿದೆ ಅಲ್ಲ? 3 ಎಕರೆ ಹತ್ತಿರ ಇದೆ ಸರ್. ಅಂದ್ರೆ ಗದ್ದೆ ಜಮೀನಿನಲ್ಲಿ ಮಾಡಿರೋ ತೋಟ ಸೇರಿಕೊಂಡು ಎಲ್ಲದು ಹೇಳ್ತೀರಾ ಹೇಗೆ? ಇಲ್ಲ ಇಲ್ಲ ಸರ್, ತೋಟನೇ ಬೇರೆ ಇದೆ ಸರ್. ಒಟ್ಟು ಗದ್ದೆ ಮತ್ತು ತೋಟ ಎಷ್ಟಾದಂಗ ಆಗುತ್ತೆ? 8 ಎಕರೆ ಬರುತ್ತೆ ಸರ್. 8 ಎಕರೆ. 8 ಎಕರೆ ನೀವು ಮಾಡಿದ್ದ ಅಥವಾ ಅಪ್ಪ ಮಾಡಿದ್ದ? ಹಾಗೆ ಹೇಳಕ್ ಹೋದ್ರೆ ನನಗೆ ಸಿದ್ದಾಪುರದಲ್ಲಿ 10 ಎಕರೆ ಆರ್ಮಿ ಲ್ಯಾಂಡ್ ಇತ್ತು. ತಂದೆಯವರು ಮಿಲಿಟರಿ ಅವರು, 1946 ಅಲ್ಲಿ ರಿಟೈರ್ಡ್ ಆಗಿ ಬಂದು ಆರ್ಮಿ ಲ್ಯಾಂಡ್ ಸಿಕ್ತು. ಅದು ಸ್ವಲ್ಪ ದಾರಿದ ತಾಪದಲ್ಲಿ ಮಾರಿ ಇದೆಯೋ ಹೊಸದಾಗಿ 86ನೇ ಇಸವಿ May 26ಕ್ಕೆ ನಾನು ತಂದೂರಲ್ಲಿ ಬೇಡ ಗಲಾಟೆ ಅಂತ ಹೇಳಿ ಪರ್ಚೇಸ್ ಮಾಡ್ಕೊಂಡಿದ್ರು. ಹೌದ್ರಾ? ಸಿದ್ದಾಪುರದ ಹತ್ತಿರದ್ದು ಪೂರ್ಣ ಮಾರಾಟ ಮಾಡಿ ಈ ಕಡೆ ಕದನೂರಿಗೆ ಬಂದ್ರಿ? ಹೌದು ಸರ್, ಹೌದು. ಸೌಕರ್ಯ ನೋಡಿ ನಾನು ಇಲ್ಲಿ ತಗೊಂಡಿದ್ದೆ. ಸರಿನೇ ಸರಿನೇ. ಮನೆಯಲ್ಲಿ ಯಾರ್ಯಾರಿದ್ದೀರಿ? ಮನೆಯಲ್ಲಿ ಮಿಸ್ಸಸ್, 2 ಮಕ್ಕಳು, ಮಗಳ ಮದುವೆ ಆಗಿದ್ದಾರೆ. ಹಾ ಹಾ. 2 ಗಂಡು ಮಕ್ಕಳ ತಮಗೆ? ಹೌದು ಸರ್, ಹೌದು ಸರ್. ಅವರು ವ್ಯಾಸಂಗ ಮಾಡ್ಕೊಂಡು ಏನ್ ಮಾಡ್ತಾರೆ? ವ್ಯಾಸಂಗ ಮುಗಿಸಿದ್ದಾರೆ ಸರ್. ಒಬ್ಬ PUC, ಒಬ್ಬ 10th. ದೊಡ್ಡವನು ತೋಟ ತೊಡಿಗೆ ಎಲ್ಲ ನೋಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾನೆ ನನ್ನೊಟ್ಟಿಗೆ, ಜೊತೆಗೆ ಸೇರ್ಕೊಂಡು ಮಾಡ್ತಾನೆ. ಗದ್ದೆ ಕೆಲಸ, ಕಾಫಿ ತೋಟ, ಕಚೇರಿ ಕಚೇರಿ ಎಲ್ಲ ಮಾಡುವ ಕೆಲಸ ಎಲ್ಲ ಅವನೇ ಮಾಡ್ತಾನೆ. ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ದುಡಿತಾ ಇದ್ದಾನೆ. ಎಲ್ಲರದ್ದು ಮದುವೆ ಆಯ್ತಾ? ಇಲ್ಲ ಸರ್, ಗಂಡು ಮಕ್ಕಳದ್ದು 2 ಮದುವೆ ಆಗಿಲ್ಲ, ಮಾಡಬೇಕು ಅಂತ ಇದ್ದೀನಿ, ಹೆಣ್ಣು ಸೆಟ್ ಆಗಿಲ್ಲ. ಓಹೋ. ವಿಶೇಷವಾಗಿ ದೊಡ್ಡಿ ಭತ್ತವನ್ನ ಬೆಳಕೊಂಡು ಬರ್ತಾ ಇದ್ರಿ, ಎಷ್ಟು ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ರಿ? 86ರಿಂದಲೇ ನಾನು ದೊಡ್ಡಿ ಭತ್ತನೇ ನಡೋದು ಸರ್. BKB ನಡೀತಿದ್ದೆ, ದೊಡ್ಡಿ ಭತ್ತ ಮುಕ್ಕಾಲು ನಡೀತಿದ್ದೆ. ಒಳ್ಳೆ ಇಳುವರಿ ಸಿಗುತ್ತೆ, ಮತ್ತೆ ಸ್ವಲ್ಪ ಹೆಚ್ಚಿಗೆ ಬೆಲೆ ಇದೆ. ಓಹೋ. ಒಳ್ಳೆ ಹುಲ್ಲು ಸಿಗುತ್ತೆ, 7-8 ಸಾವಿರ ಗಟ್ಟೆ ಹುಲ್ಲು ಸಿಗ್ತದೆ. ಓಹೋ. ನೀವು ಬಳಕೆ ಮಾಡಿಕೊಂಡು ಮಾರಾಟನೂ ಮಾಡ್ತೀರಾ ಹುಲ್ಲನ್ನ? ಒಂದು ಎಂಟತ್ತೆ ಎಮ್ಮೆಗಳಿತ್ತು. ಈ ತೋಟ ತೊಡಿಗೆ ಮೇಯಿಸ್ಲಿಕ್ಕೆ ಜಾಗ ಇಲ್ಲದ ಕಾರಣ ಎಲ್ಲ ಮಾರಿ ಮಾರಿ ಈಗ ಒಂದು ಅಸಕಾರ ತಗೊಂಡು ಅದಕ್ಕೆ ಬೇಕಷ್ಟು 100-200 ಮಕ್ಕೊಂಡು ಬಾಕಿ ಒಂದು 3-4 ಸಾವಿರ ಕಂತೆ ಹುಲ್ಲು ಕೊಟ್ಟು ಬಿಡ್ತೀನಿ. ಕೇರಳದವರಿಗೆ ತಗೊಂಡು ಹೋಗ್ತಾರೆ, ತಗೊಂಡು ಹೋಗಿ ಅವ್ರು ಮಾರ್ತಾರೆ. ಅಲ್ಲಿ 16-17 ರೂಪಾಯಿ ಸಿಗುತ್ತೆ ಕಂತೆಗೆ. ನಾವು ಹುಲ್ಲು ಕಟ್ಟಿ ಮಾಡಿದ್ರೆ ಅವರೇ ಬಂದು ಲೋಡ್ ಮಾಡಿ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ. ಹೋದ ವರ್ಷ ಏನ್ ಬೆಲೆ ಸಿಕ್ತು? ಕಳೆದ ವರ್ಷ 16 ರೂಪಾಯಿ ಸಿಕ್ತು ಒಂದು ಕಂತೆಗೆ. ಕಂತೆಗೆ 16 ರೂಪಾಯಿ ಲೆಕ್ಕದಲ್ಲಿ ಹುಲ್ಲು ಕಟ್ಟುವರಿಗೆ ಒಂದು 3-2.5 ರೂಪಾಯಿ ಕೊಡಬೇಕು. ಹುಲ್ಲು ಕಟ್ಟಿಸಿ ಕಟ್ಟಿ ಮಾಡಿದ್ರೆ ಲಾರಿಯವರು ಬಂದು ಪರ್ಚೇಸ್ ಮಾಡ್ತಾರೆ ಸರ್. ಒಂದು ಕಂತೆ ಅಂದ್ರೆ ಎಷ್ಟು ತೂಕ ಇರುತ್ತೆ? ಒಳ್ಳೆ ಕಂತೆ ದಪ್ಪ ಕಂತೆ ಕಟ್ಟಿದ್ರೆ ಒಂದು 5 ಕೆ ಜಿ ಹತ್ತಿರ ಇರಬಹುದು. ಒಂದು ಲೋಡ್ಗೆ ಎಷ್ಟು ಕಂತೆ ಹಾಕ್ತಾರೆ? ಅವರು 1800-2100 ತಗೊಂಡು ಹೋಗ್ತಾರೆ ಸರ್. ಅವರು 1800 ಸಣ್ಣ ಲಾರಿಯಲ್ಲಿ ತಗೊಂಡು ಹೋಗ್ತಾರೆ. ಈಗ ದೊಡ್ಡ ಲಾರಿ ಹೋಗಲ್ಲ, ಎಲ್ಲ ಸಣ್ಣ ಲಾರಿಲಿ 1600-1700 ಅಲ್ಲಿ ಕಂತೆ ತುಂಬಿಸಿ ತಗೊಂಡು ಹೋಗ್ತಾರೆ. ಬೇಡಿಕೆ ಇದೆ, ಬೇಡಿಕೆ ಬೇಕಾದಷ್ಟು ಇದೆ ಸರ್. ಅವರೇ ಕಟ್ಟಿ ತಗೊಂಡು ಹೋಗೋದು ಉಂಟು. ಕೇರಳದಲ್ಲಿ ದನಕರುಗಳಿಗೆ ಹಾಕ್ಲಿಕ್ಕೆ ಅಥವಾ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತಾರೆ? ಇಲ್ಲ ಸರ್, ಇಲ್ಲ ಸರ್. ಕೇರಳದಲ್ಲಿ ದನಕರುಗಳು ಜಾಸ್ತಿ ಸಾಕುವುದರಿಂದ ಅವರಿಗೆ ಹುಲ್ಲುದು ಇದು ಕಮ್ಮಿ ಅವರ ಅಲ್ಲಿ. ಕೊಡಗಿನಿಂದ ತಗೊಂಡು ಪಿರಿಯಾಪಟ್ಟಣ, ಹುಣಸೂರು, ಮಂಡ್ಯ ಈ ಕಡೆಯಿಂದ ತಗೊಂಡು ಹೋಗ್ತಾರೆ. ಕೊಡಗಿನಿಂದ ಮುಗಿದ ಮೇಲೆ ಮೈಸೂರು ಕಡೆ ಹೋಗ್ತಾರೆ ಲಾರಿಯವರು. ಅಲ್ಲಿ ಅವರಿಗೆ 20-22 ಸಿಕ್ಕುತ್ತೆ ಅಂತ ಹೇಳ್ತಾರೆ ಅವರು ಕಂತೆಗೆ. ಕಟಾವ್ ಆದ ತಕ್ಷಣ ನೀವು ಹುಲ್ಲನ್ನು ಮಾರಾಟ ಮಾಡಿಬಿಡ್ತೀರ ಅಥವಾ ಬೆಲೆ ಏನಾದ್ರೂ ವ್ಯತ್ಯಾಸ ನೋಡಿಕೊಂಡು ಕೊಡ್ತೀರಾ? ಕಟಾವ್ ಆದ ತಕ್ಷಣ ಮಾರಿದ್ರೆ ಒಳ್ಳೆ, ಇಲ್ಲದ್ರೆ ಇಲಿಗಳ ಕಾಟ, ದನಗಳ ಕಾಟ ಮತ್ತೆ ಅದೆಲ್ಲ ಮಳೆಯಿಂದ ಸೋರಿ ಎಲ್ಲ ಕುಂಭ ಹುಲ್ಲು ಹಾಳಾಗುತ್ತೆ. ನಾವು ಕಟಾವ್ ಆದ ತಕ್ಷಣ ಒಂದು 15-16 ರೂಪಾಯಿ ಸಿಕ್ಕಿದ ತಕ್ಷಣ ಕೊಟ್ಟು ಬಿಡ್ತೀವಿ. ನಾನು ಕೊಡ್ತೀನಿ, ಇಲ್ಲಿ ಇದ್ದವರು ಎಲ್ಲರೂ ಕೊಡ್ತಾರೆ. ಯಾರು ಮಡ್ಕೊಳ್ಳಲ್ಲ, ಸ್ವಂತ ಯೂಸ್ ಇರುವುದು 500-1000 ಅನ್ನೋ ದನಗಳಿಗಿದ್ರೆ ಅವ್ರು ಮಡ್ಕೊಳ್ತಾರೆ, ಬಾಕಿ ಇರೋದೆಲ್ಲ ತಕ್ಷಣ ಕೊಟ್ಟು ಬಿಡ್ತಾರೆ. 1 ಎಕರೆಗೆ ದೊಡ್ಡಿ ಭತ್ತದಲ್ಲಿ ಎಷ್ಟು ಕಂತೆ ಹುಲ್ಲು ಸಿಗುತ್ತೆ? ಒಂದು 1500 ಗಂಟೆ ಒಳಗೆ ಬರುತ್ತೆ. ಸಣ್ಣದಲ್ಲಿ ಸ್ವಲ್ಪ ದಪ್ಪ ಕಟ್ಟಿದ್ರೆ 1500 ಗಂಟೆ ಒಳಗೆ ಬರುತ್ತೆ. ನೀವು 3 ಎಕರೆಗೆ ಒಟ್ಟು ಎಷ್ಟು ಕಂತೆ ಕೊಡ್ತೀರಿ ನೀವು ಉಳಿಸಿಕೊಂಡು? ನಾನೊಂದು 500 ಗಂಟೆ ಮಾಡ್ಕೊಂಡು ಕಳೆದ ವರ್ಷ 3000 ಕಂತೆ ಕೊಟ್ಟಿದ್ದೀನಿ ಸರ್. ಬೇಡಿಕೆ ಚೆನ್ನಾಗಿದೆ, 1000 ಚಿಲ್ಲರೆ ಕೊಟ್ಟಿದ್ದೀನಿ. ಅಂದ್ರೆ ಹತ್ತತ್ರ ಒಂದು 3.5 ಸಾವಿರ ಕಂತೆ ಇಟ್ಕೋಬಹುದಾ? ಹೌದು ಸರ್, 3-3500 ಗಂತೆ ಇಟ್ಕೊಳ್ಬಹುದು. ನೀವೊಂದು 500 ಕಂತೆ ಇಟ್ಕೊಂತೀರಿ? ನನ್ನ ಉಪಯೋಗಕ್ಕೆ ಒಂದು 5 ಗಂತೆ ದನಕರ ಬೆಳಿಗ್ಗೆ ಕೊಡ್ಲಿಕ್ಕೆ ಮಾಡ್ಕೊಳ್ತೀನಿ. ಬಾಕಿ ಇರೋದನ್ನೆಲ್ಲ ನಾನು ಈ ಲಾರಿಯವರು ಬರ್ತಾರೆ, ಲಾರಿಯವರು ಬಂದ ತಕ್ಷಣ ಲೆಕ್ಕ ಮಾಡಿ ಕೊಟ್ಟು ಬಿಡೋದು. ಆಗ್ಲೇ ದುಡ್ಡು ಕೊಟ್ಬಿಡ್ತಾರ? ಲೆಕ್ಕ ಮಾಡಿದ ತಕ್ಷಣ ಅವ್ರ ಆಗಲೇ ಕೊಟ್ಟು ಬಿಡೋದು. ಇವತ್ತು ನಾಳೆ ಅಂತ ಯಾವ ಲೆಕ್ಕಾಚಾರ ಇಲ್ಲ. ನೋಡಿ, ಬೇರೆ ಭತ್ತಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಎಷ್ಟು ಹುಲ್ಲಿನ ಇಳುವರಿ ವ್ಯತ್ಯಾಸ ಆಗುತ್ತೆ? ಬಿಕೆಬಿ ದೊಡ್ಡಿ ನೆಟ್ರೆ ಒಂದೇ ಲೆವೆಲ್ ಅಲ್ಲಿ ಹುಲ್ಲು ಇರುತ್ತೆ, ಎತ್ತರ ಇರುತ್ತೆ, ಉದ್ದ ಇರುತ್ತೆ, ಹುಲ್ಲು ದಪ್ಪಗಿರುತ್ತೆ. ಮತ್ತೆ ಬೇರೆ ಭತ್ತ ನೆಟ್ರೆ ಹುಲ್ಲು ಸಣ್ಣವು. ಬಿಕೆಬಿ ದೊಡ್ಡಿಯಲ್ಲಿ ಒಳ್ಳೆ ಹುಲ್ಲು ಸಿಗುತ್ತೆ. ಬಿಕೆಬಿಯಲ್ಲೂ ಒಳ್ಳೆ ಇಳುವರಿ, ಮತ್ತೆ ದೊಡ್ಡಿ ಭತ್ತದಲ್ಲೂ ಒಳ್ಳೆ ಇಳುವರಿ ಅಲ್ವಾ? ಹೌದು. ಬಿಕೆಬಿ ಬಿಳಿಯ ಅಂತೇಳಿ ಒಂದು ಭತ್ತ ಇದೆ, ಇದರಲ್ಲಿ ಹುಲ್ಲು ಎತ್ತರ ಇರುತ್ತೆ, 1-2.5-3 ಅಡಿ ಎತ್ತರ ಹುಲ್ಲು ಇರುತ್ತೆ, ಒಳ್ಳೆ ಹುಲ್ಲು ಸಿಕ್ಕುತ್ತೆ. ಮತ್ತೆ ಈ ಮಂಡ್ಯನೆ ಭತ್ತ ಯಾವ್ದೊಳ್ಳೆ ಇದೆಯಲ್ಲ ಸಣ್ಣ ಸಣ್ಣದ, ಅದನ್ನ ಇಟ್ಟರೆ ಹುಲ್ಲು ಬರೋಲ್ಲ, ಕುಯಿಲು ಕೆಲಸ ಎಲ್ಲ ಮಿಷಿನಿಂದ ಮಾಡಬೇಕು, ಅದು ಹುಲ್ಲು ಸಿಕ್ಕಲ್ಲ. ನೀವೆಲ್ಲ ಕೈಲೇ ಕೊಯ್ತಿರೇನಲ್ವಾ? ಆಳುಗಳಿಂದಲೇ ನಾವು ಮಾಡ್ತೇವೆ ಸರ್. ಅಂದ್ರೆ ಮಿಷನ್ ಅಲ್ಲಿ ಮಾಡಿದ್ರೆ ಎಲ್ಲ ಕಟ್ಟು ಕಟ್ಟಾಗಿ ಕೂಳೇನು ಹೋಗುತ್ತೆ, ಮತ್ತೆ ಅವರ ಮೇಲೆ ಮೇಲೆ ಕಟ್ ಮಾಡಿದ್ರೆ ಹುಲ್ಲು ಸಿಕ್ಕಲ್ಲ. ಮತ್ತೆ ಅದಕ್ಕೂ ಒಂದು ರೋಲ್ ಮಾಡ್ತಾರೆ, ಅವರೇ ಬಂದು ಅವ್ರ ರೋಲಿಗೆ 30 ರೂಪಾಯಿ ಕೊಡ್ತಾರೆ, ಲಾಸ್ ನಮಗೆ. ಒಂದು ಬಂಡಲ್ ಮಾಡ್ತಾರೆ, ಬಂಡಲ್ ಮಾಡಿ ಅವರೇ ತಗೊಂಡು ಹೋಗ್ತಾರೆ, ಅದಕ್ಕೆ 30 ರೂಪಾಯಿ ಕೊಡ್ತಾರೆ. ನಾವೀಗ ಕೈಲಿ ಕುಯಿಲು ಕೆಲಸ ಮಾಡಿದ್ರೆ ಕುಯಿಲು ಕೆಲಸ ಬೇರೆ, ಹುಲ್ಲು ಚೆನ್ನಾಗಿರುತ್ತೆ, ಬಡದು ಮಾಡೋದು ಭತ್ತ ಚೆನ್ನಾಗಿರುತ್ತೆ, ಮತ್ತೆ ಹುಲ್ಲು ಸ್ವಲ್ಪ ಕಣ್ಣಿಗೆ ಕಾಣುತ್ತೆ. ಮಿಷಿನ್ ಕೊಯ್ಲು ಕೆಲಸ ಮಾಡಿದ್ರೆ ಅದೆಲ್ಲ ಕಟ್ಟುಕಟ್ಟಾಗಿ ತುಂಡು ತುಂಡು, ಅದು ಕಟ್ಟಲಿಕ್ಕೆ ಆಗೋಲ್ಲ, ಗೋಜಿ ಗೋಜಿ ಮಾಡಕ್ಕಾಗೋಲ್ಲ, ಹುಲ್ಲು ವೇಸ್ಟ್ ಆಗುತ್ತೆ. ಯಂತ್ರಗಳಿಂದ ಮಾಡಿಸ್ಕೊಂಡ್ರೆ ವ್ಯರ್ಥವಾಗಿ ಹೋಗುತ್ತೆ, ಅಷ್ಟೊಂದು ಹುಲ್ಲು ಸಿಗಲ್ಲ. ಮಿಷಿನರಿಂದ ಮಾಡಿದ್ರೆ ಲಾಸ್ ಸರ್, ನಮ್ಮ ಸಣ್ಣ ಬೆಳೆಗಳಿಗೆ ಆಗುತ್ತೆ. ಈಗ ಬಿಕೆಬಿ ಬಿಳಿಯ ದೊಡ್ಡಿ ಈ ತಳಿಗಳಲ್ಲಿ ಒಳ್ಳೆ ಇಳುವರಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದೀರ ಅಲ್ವಾ? ಹೌದು. ಬೇರೆ ಈ ಹೈಬ್ರಿಡ್ ತಳಿಗಳು ಕುಳ್ಳ ತಳಿಗಳಲ್ಲಿ ಹುಲ್ಲು ಕಡಿಮೆ? ಕುಳ್ಳ ತಳಿಗಳಲ್ಲಿ ಹುಲ್ಲು ಕಡಿಮೆ ಸರ್. ಕೊಯ್ಲು ಕೆಲಸ ಮನುಷ್ಯರಿಂದ ಆಗೋದಿಲ್ಲ, ಮಿಷನ್ ಕೊಯ್ಲು ಕೆಲಸ ಆಗಬೇಕು, ಎಲ್ಲ ಅರ್ಧ ಕಟ್ ಮಾಡ್ತಾರೆ ಅವರು. ಭತ್ತ ಮಾತ್ರ ಸಿಗುತ್ತೆ, ಹುಲ್ಲು ಸಿಗೋಲ್ಲ. ನಿಮಗೆ ಭತ್ತ ಕೊಯ್ಲಿಕ್ಕೆ ಜನ ಸಿಗ್ತಾರಲ್ವಾ? ಜನ ಸಿಗ್ತಾರೆ ಸರ್. ಅಯ್ಯಪ್ಪ ಬೆಟ್ಟ ಅಂತ ಹೇಳಿದೆ, ಮಲತಿರಿಕೆ ಬೆಟ್ಟ ಅಂತ ಹೇಳಿ, ಅಲ್ಲಿ ಸುಮಾರು ಕಾರ್ಮಿಕರು ಇದ್ದಾರೆ ಮನೆ ಕಟ್ಕೊಂಡು. ನಾವು ವೆಹಿಕಲ್ ತಗೊಂಡು ಹೋಗಿ ಅವರನ್ನ ಕರ್ಕೊಂಡು ಬರ್ತೀವಿ, 10-15 ಜನ ಕರ್ಕೊಂಡು ಬಂದು ಕುಯಿಲು ಕೆಲಸ ಮಾಡಿ ಸಾಯಂಕಾಲ ಅವರಿಗೆ ಅವರ ವೇಜ್ ಕೊಟ್ಟು ಕಳಿಸೋದು. ಸರಿನೆ ಹಾಗೆ ಬರ್ತಾರೆ. 1 ಎಕರೆಗೆ ಎಷ್ಟು ಜನ ಬೇಕಾಗುತ್ತೆ ಕೊಯ್ಲು ಮಾಡ್ಲಿಕ್ಕೆ? 6 ಜನ ಸಾಕು ಸರ್. ಸದ್ಯಕ್ಕೆ 6-7 ಜನ ಇದ್ರೆ 1 ಎಕರೆ ಕೊಯ್ಬಹುದು. ದೊಡ್ಡಿ ಭತ್ತ ಆದ ಕಾರಣ ಸಣ್ಣ ಬೆಳೆ ಆದ್ರೆ ಕಷ್ಟ, ಗದ್ದೆಯಲ್ಲಿ ಭತ್ತಗಳು ಬಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. 1 ಎಕರೆನ ಒಂದಿನದಲ್ಲಿ 5 ಜನ ಕೊಯ್ಲು ಮಾಡಬಹುದು? ಮಾಡಬಹುದು ಸರ್. ಇಳುವರಿ ದೃಷ್ಟಿಯಲ್ಲಿ ಹೇಳಿ, ಕಾಳು ಎಷ್ಟು ಸಿಗ್ತಾ ಇದೆ ದೊಡ್ಡಿ ಭತ್ತದಲ್ಲಿ? ದೊಡ್ಡ ಇವತ್ತು ನನಗೆ 3 ಎಕರೆಗೆ ಕಳೆದ ವರ್ಷ ಆಚೆ ವರ್ಷ ಆದ್ರೆ ಆಚೆ ವರ್ಷ 22 ಗಿಂತಲ ಇರ್ತಿದೆ ಸರ್. ಆಚೆ ವರ್ಷ 24 ನೀರಾವರಿ ಅಲ್ಲ, ಸ್ವಲ್ಪ ನೀರಿಗೆ ತೊಂದರೆ ಇದೆ. ಮೋಟರ್ ಇದೆ, ದೊಡ್ಡ ಮೋಟರ್ ಮಾಡಿ ಕೆರೆಯಿಂದ ನೀರು, ಮಳೆ ಕಮ್ಮಿ, ಮಳೆ ಕಡಿಮೆ ಇದ್ದಾಗ ನೀರು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಮಾಡ್ಕೊಂಡಿದ್ದೀನಿ. 8 HP ಮೋಟರ್ ಇದೆ, 3 HP ಕೆರೆಸಿನ್ ಮೋಟರ್ ಇದೆ. ತೋಡಿಗೆ ಮಡಿಗೆ ಕೊಡಿಸೋದು, ನೀರು ತುಂಬಿಸೋದು. ಒಳ್ಳೇದು ಒಳ್ಳೇದು. ಬಹಳ ಇಷ್ಟಪಟ್ಟು ದೊಡ್ಡ ಭತ್ತವನ್ನ ಬೆಳೀತದ್ರಿ, ಬೆಳೆ ಚೆನ್ನಾಗಿ ಸಿಗುತ್ತಂತ ಹೇಳ್ತದ್ರಿ? ಅವಲಕ್ಕಿ ಹೋಗ್ತಾ ಇದೆ. ಈಗ 4-5 ವರ್ಷಗಳ ಒಂದು ಬೆಳೆಯನ್ನ ನೋಡ್ಕೊಂಡ್ರೆ ಏನು ನಿಮಗೆ ಧಾರಣೆ ಸಿಕ್ಕಿದೆ? 86ನೇ ಸಿವಿಯಲ್ಲಿ ನಾನು ಕ್ವಿಂಟಾಲ್ಗೆ 425 ಮಾರಿದ್ದೀನಿ, 725 ಕ್ವಿಂಟಾಲ್. ಈಗ 1800, 2100, 1850 ಇದೆ ಈಗಿನ ಬೆಲೆ ವ್ಯತ್ಯಾಸದಲ್ಲಿ. ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಈಗ ಹಲವಾರು ಜನರು ಗದ್ದೆಗಳನ್ನ ಬಿಟ್ಟುಬಿಟ್ಟಿದ್ದಾರೆ, ಯಾರು ನೆಡೋದಿಲ್ಲ, ಎಲ್ಲ ಅಗಲು ಬಿಟ್ಟಿದ್ದಾರೆ. ಕೂಲಿ ಕಾರ್ಮಿಕರ ಸಮಸ್ಯೆ ಒಂದು ಬೇರೆ, ಮತ್ತೆ ಈ ಆನೆ ಹಂದಿ ಬೆಳೆದು ಕಾಟ, ಅದಕ್ಕೆ ಕೃಷಿ ಮಾಡೋದನ್ನ ಬಿಟ್ಟುಬಿಟ್ಟಿದ್ದಾರೆ. ಇಲ್ಲಿ ನಿಮ್ ಕಡೆಗೆ ಆನೆಗಳದ್ದು ಸಮಸ್ಯೆ ಇಲ್ವಾ? ಇಲ್ಲ, ನಮ್ದು ಸ್ವಲ್ಪ ಗಲಾಟೆ ಇದೆ ಅಷ್ಟೇ, ಬೇರೆ ಯಾವುದು ಗಲಾಟೆ ಇಲ್ಲ. ನಮ್ಮಲ್ಲಿ ಭತ್ತದ ಬೆಳೆಗೆ ಯಾವ ತೊಂದರೆನೂ ಇಲ್ಲ. ಹಂದಿಗಳು ಬರದಂತೆ ಅಥವಾ ಹಂದಿಗಳು ಹಾಳು ಮಾಡದಂತೆ ಏನ್ ಮಾಡ್ತೀರಿ? ನಾವು ಏನು ಮಾಡಲ್ಲ ಸರ್, ಬಂದು ಸ್ವಲ್ಪ ಸ್ವಲ್ಪ ತಿನ್ನುತ್ತೆ, ಮತ್ತೆ ಒಂದು ಪ್ಲಾಸ್ಟಿಕ್ ಗನ್ ಮಾಡಿದೀವಿ, ಗನ್ನಲ್ಲಿ ಕಾರ್ಬೈಡ್ ಹಾಕಿ ಓಡಿಸೋದು. ಬಹಳ ಸಬ್ಬ ಇರುತ್ತೆ, ಒಂದ್ 2 ಗನ್ ಮಾಡ್ಕೊಂಡು ಏನೋ ರಾತ್ರಿ ಒಂದು 8-9 ಗಂಟೆ ಹೋಗಿ ಗದ್ದೆ ಕರೆಯಲ್ಲಿ ಹೋಗಿ ಸುಮ್ಮನೆ ಕಾರ್ಬೈಡ್ ಹಾಕಿ ನೀರ್ ಹಾಕಿ ಒಂದು ಬೆಂಕಿ ಕೊಟ್ಟರೆ ಅದು ಬಾಂಬ್ ಹೊಟ್ಟದಾಗೆ ಒತ್ತುತ್ತೆ, ಅದ್ರಲ್ಲಿ ಸದ್ದು ಮಾಡ್ಕೊಂಡಿರೋದು. ಹಾಗೆ ಅವುಗಳು ಸ್ವಲ್ಪ ಬರೋದು ಕಮ್ಮಿ ಆಗುತ್ತೆ. 1986 ನೀವು ಬಿತ್ತನೆ ಬೀಜವನ್ನ ನಿಮ್ದೇ ಆಯ್ಕೆ ಮಾಡ್ಕೊಂಡು ಬಂದಿದ್ರಿ ಅಲ್ವಾ? ಹೌದು ಸರ್. ನಮ್ದೇ ಬಿತ್ತನೆ ಬೀಜ ನಾನೇ ಮಾಡಿ, ನಮಗೆ ಬೇಕಾದಷ್ಟು ಭತ್ತವನ್ನು ಬಿಟ್ಟು ಬಾಕಿ ಇದ್ದದೆ ಬೀಜದಿ ದೊಡ್ಡ ಕೊಯ್ಲು ಕೆಲಸ ಆದ ಮೇಲೆ ಅದನ್ನ ಬೇರೆ ಕುಯ್ದು ಬಡಿದು ಬೀಜ ಭತ್ತಕ್ಕೆ ತಯಾರು ಮಾಡಿ ಕಟ್ಟಿ ಮಡಗ್ತೀವಿ. ಹೇಗೆ ಬಿತ್ತನೆ ಬೀಜವನ್ನ ನೀವು ಆಯ್ಕೆ ಮಾಡ್ಕೊಂತೀರಿ? ಭತ್ತ ಬಡಿತೀವಿ, ಬಡಿದು ಅದನ್ನ ಗಾಳಿಗೆ ಬೀಸಿ ಅದಕ್ಕೆ ಒಣಗಿಸಬೇಕು ಮಂಜಲ್ಲಿ, ಪುನಃ ಅದನ್ನ ಚೀಲದಲ್ಲಿ ಕಟ್ಟಿ ಮಡಗಿದ್ರೆ ಚೆನ್ನಾಗಿರುತ್ತೆ, ಮೊಳಕೆನು ಚೆನ್ನಾಗಿ ಬರುತ್ತೆ, ಮತ್ತೆ ಪೈರು ಚೆನ್ನಾಗಿರುತ್ತೆ. ಮಂಜಿನಲ್ಲಿ ಅಂದ್ರೆ ಇಡೀ ರಾತ್ರಿ ಹಾಗೆ ಬಿಟ್ಬಿಡ್ತೀರಾ? ಮಂಜುಗೆ ಹಾಕಿ ಆರಸ ಕೊಡಬೇಕು, ಮತ್ತೆ ಚೆನ್ನಾಗಿ ಒಣಸಿ ಚೀಲದಲ್ಲಿ ಕಟ್ಟಿ ಬೀಜ ಹಾಕುವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೀಜ 24 ಗಂಟೆ ನೀರಿಗೆ ಹಾಕ್ಬೇಕು, ಮಾರನೇ ತೆಗೆದು ಹೊರಗಡೆ ರೂಮಲ್ಲಿ ಅಥವಾ ಒಂದು ಜಗಲಿಯಲ್ಲಿ ಹಾಕ್ಬೇಕು. ಅದಕ್ಕೆ ಗಟ್ಟಿ ಆದ ಚೀಲಗಳನ್ನು ಮುಚ್ಚಿದ್ರೆ ಮೊಳಕೆ ಸರಾಸರಿ ಒಂದೇ ಲೆವೆಲ್ ಆಗಿ ಮೊಳಕೆ ಬರುತ್ತೆ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಚೀಲದಲ್ಲಿ ಕಟ್ಟಿ ಕೆರೆ ಸೈಡ್ ಅಲ್ಲಿ ನೀರು ಸೈಡ್ ಅಲ್ಲಿ ಮಡಗ್ಬಿಡ್ತಾರೆ, ಅದು ಹೊರಗಡೆ ಗಾಳಿ ಸೇರದಲ್ಲಿ ಮೊಳಕೆ ಬಂದಿರುತ್ತೆ, ಮಧ್ಯದಲ್ಲಿ ಏನು ಮೊಳಕೆ ಬಂದಿರಕ್ಕಿಲ್ಲ. ಅದೇನಾಗುತ್ತೆ, ನಾವ್ ಹೇಳ್ತೀವಿ ನೆಲಕ್ಕಡು ಅಂತ ಹೇಳ್ತೀವಿ, ಮಣ್ಣದು ಇದು ಅದು ಬಂದು ಪೈರು ಸಾಲದಾಗುತ್ತೆ. ಅದಕ್ಕೆ ನಾವು ಭತ್ತದ ಬೀಜವನ್ನು ಚೀಲದಿಂದ ಬಿಚ್ಚಿ ಅಂಟ್ತೀವಿ, ಅಂಡಿ ಚೀಲ ಮುಚ್ಚಿ ಆರೈಕೆ ಮಾಡ್ತೀವಿ. ಒಂದೇ ಲೆವೆಲ್ ಆಗಿ ಮೊಳಕೆ ಬಂದಿರುತ್ತೆ. ಬೇರೆ ಆದ್ರೆ ಒಂದು ಬಂದದಿರುತ್ತೆ, ಒಂದು ಮೊಳಕೆ ಕಣ್ಣೊಡೆದಿರುತ್ತೆ, ಒಂದು ಮೊಳಕೆ ಬರದೇ ಇರೋದು ಇರುತ್ತೆ. ನಾವೇನು ಮಾಡ್ತೀವಿ, ಬೇಕಲ್ಲಿ ಜಾಸ್ತಿ ಬೀಜ ಮಡಿಗೆ ಹಾಕಿದ್ರೆ ಒಂದು ಮಣ್ಣೊಳಗೆ ಹೋಗಿ ಅದು ಹಾಳಾಗ್ಬಿಡುತ್ತೆ, ಕೊಳತು ಹೋಗುತ್ತೆ ಮೊಳಕೆ. ಹೌದು, ಚೀಲದ ಗಟ್ಟಿ ಮಡಗಿದ ತಕ್ಷಣ ಮತ್ತೆ ಬೀಜ ಹಾಕುವ ಟೈಮಲ್ಲಿ ನಾವು ಅದನ್ನು ಒಂದ್ಸತಿ ಕೇರ್ಬೇಕಾದ್ರೆ ಜಳ್ಳುಗಳ ಇದ್ರೆ ಜಳ್ಳನ್ನೆಲ್ಲ ಕ್ಲೀನ್ ಮಾಡಿ 24 ಗಂಟೆ ನೀರಿಗೆ ಹಾಕಿ ಮಾರನೇ ದಿವಸ ತೆಗೆದು ಕೆರೆ ಕರೆ ನೀರು ಕಡೆ ಮಾಡ್ತೀವಿ. ಕರೆಗೆ ನೀರು ಕರೆ ಮರದ ಮಾರನೇ ದಿವಸ ಅವತ್ತೇ ಅದನ್ನ ಚೀಲ ಟಾಟ್ ಹಾಕಿ ಅದರ ಮೇಲೆ ಅಂಡ್ಬಿಟ್ಟು ಅದಕ್ಕೆ ಅದರ ಮೇಲೆ ಒಂದು 2-3 ಚೀಲ ಮುಚ್ಚೋದು. ಸ್ವಲ್ಪ ಬಾರದ ಮರಗಳನ್ನು ಕಟ್ಟಿ ಕಡ್ಡಿ ಕಟ್ಟಿಗೆಗಳನ್ನು ಹಾಕಿ ಮುಚ್ಚಿದ್ರೆ ಅದು ಹೀಟಿಗೆ ಏನಾಗುತ್ತೆ, ಒಂದೇ ಲೆವೆಲ್ ಆಗಿ ಮೊಳಕೆ ಬಂದಿರುತ್ತೆ. ಗೋಣಿ ಚೀಲಗಳನ್ನು ಮುಚ್ಚಿರಲ್ವಾ? ನಾವು ಏಕಲಿಗೆ ತಗೊಂಡೋಗಿ ಬೀಜ ಹಾಕಿ, ಬೀಜ ಹಾಕಿದ್ರೆ ಒಂದೇ ಲೆವೆಲ್ ಆಗಿ ಮೊಳಕೆ ಇರುತ್ತೆ. ಬೀಜ ಪೈರು ಸಹ ನಮಗೆ ನಿಗದಿಗಿಂತ ಜಾಸ್ತಿ ಪೈರು ನಮಗೆ ದೊರೆಯುತ್ತದೆ. ಮೇಲೆ ಗೋಣಿ ಚೀಲಗಳನ್ನು ಮುಚ್ಚುತ್ತೀರಿ ಅಲ್ವಾ? ಹೌದು, ಮುಚ್ಚಿದ್ದೀನಿ, ನಾನು ಮುಚ್ಚಿದ್ದೀನಿ. ಮುಚ್ಚಿ ಹಾಕ್ತಾರೆ ಎಲ್ಲರೂ, ಇಲ್ಲಿ ಮಾಡೋಲ್ಲ, ಎಲ್ಲ ಕೆರೆ ಕೆರೆಯಲ್ಲಿ ಗದ್ದೆ ಕೆರೆಯಲ್ಲಿ ಯಾರಾದರೂ ಅಥವಾ ತೋಡುಗರಲ್ಲಿ ಚೀಲದಲ್ಲಿ ಹಾಕ್ಬಿಟ್ಟು ಹಾಗೆ ಹಾಕೊಡ್ತಾರೆ, ಅವರಿಗೂ ಬರುತ್ತೆ, ಮೊಳಕೆ ಬರುತ್ತೆ. ಈಗ ಆರೈಕೆ ಮಾಡ್ದಂಗೆ ಮೊಳಕೆ ಬರೋಲ್ಲ ಅವ್ರದ್ದು. ಹೌದು ಹೌದು, ಗಾಳಿ ಸೇರಿದ ಚೀಲದ ಸೈಡ್ ಗಾಳಿ ಮೊಳಕೆ ಬಂದು ಹೊರಗಡೆ ಚಿಗುರು ದಾಟಿ ಇರುತ್ತೆ, ಮಧ್ಯ ಭಾಗದಲ್ಲಿ ಬರೀ ಆ ಭತ್ತನ ಹಾಗೇನೆ ಇರುತ್ತೆ, ಮೊಳಕೆ ಬರೋದೇ ಆಗಿ. ಅದಕ್ಕೆ ಮೀನು ಬೀಜದ ಭತ್ತ ರೈತರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೀಜದ ಭತ್ತವನ್ನು ನೀರಿಗೆ ಹಾಕಿ ಹೊರಗೆ ತೆಗೆದ ತಕ್ಷಣ ಇದು ಟಾಟ ಹಾಕಿ ಅದನ್ನ ಹಂಡ್ಬಿಟ್ಟು ಅದರ ಮೇಲೆ ಒಂದು ಹಳೆ ಚೀಲ ಅಥವಾ ಬೀಜ ಭತ್ತದ ಚೀಲಗಳನ್ನ ಮುಚ್ಚಿ ಒಂದು 4-5 ಮರಕಡ್ಡಿಗಳನ್ನು ಬಾರ ಕೊಟ್ರೆ ಬೇಗ ಮೊಳಕೆ ಬರುತ್ತೆ. ಎಷ್ಟು ಸಮಯ ಬೇಕಾಗುತ್ತೆ ಮೊಳಕೆ ಬರಲಿಕ್ಕೆ? 24 ಗಂಟೆ. ಇವತ್ತು ಮಡಗಿದ್ರೆ ನಾಳೆಗೆ ಬಂದು ಬಿಡುತ್ತೆ. ಹೌದು, ಇವತ್ತು ರಾತ್ರಿ ಎತ್ತಿ ಕರೆಗೆ ಮಡಗಿ ನೀರು ಅಂತ ಅಂಡಿ ಮಡಗಿ ಮುಚ್ಚಿ ಮಡಗಿದ್ರೆ ನಾಳೆ ಒಂದು 24 ಗಂಟೆ ಒಳಗೆ ಎಲ್ಲ ಕಣ್ಣು ಹೊಡೆದು ಚಿಗುರು ಎಲ್ಲ ಬಿಳಿ ಬಿಳಿ ಬಿಳಿಯಾಗಿ ಮೊಳಕೆ ಬಂದಿರುತ್ತೆ. ಅಂತದ್ನೇ ನೇರವಾಗಿ ಹಾಕ್ತೀರಾ ಅಥವಾ ಇನ್ನೂ ಒಂದಿನ ಬಿಟ್ಟು? ಇಲ್ಲ ಸರ್, ಅಂತದ ಇನ್ನೂ ಒಂದು ದಿನ ಬಿಟ್ಟರೆ ಅದೇನಾದ್ರೆ ಮೊಳಕೆಗಳು ಮೊಳಕೆಗಳು ಸೇರಿ ಎಲ್ಲ ಜಾಯಿಂಟ್ ಆಗಿ ಎಲ್ಲ ಸುರುಳಿಕೊಳ್ಳುತ್ತೆ, ಮತ್ತೆ ಮೊಳಕೆಗಳು ಒಡೆದು ಬಿಡುತ್ತೆ ಭತ್ತದಿಂದ. ಸಣ್ಣ ಒಡೆಯೋ ತಕ್ಷಣ ಹಾಕಿದ್ರೆ ಅದು ಹಾಕ್ಲಿಕ್ಕೂ ಸುಲಭನೇ, ಮತ್ತೆ ಅದರದ್ದು ಮೊಳೆಗಳು ಕಟ್ ಆಗೋಲ್ಲ. ಸಸಿಗಳನ್ನ ಎಷ್ಟು ದಿನಗಳವರೆಗೆ ಬೆಳೆಸಿ ನಾಟಿ ಮಾಡ್ತೀರಿ? 28 ದಿನ ಬೇಕಾಗುತ್ತೆ. ಒಂದ್ ತಿಂಗಳು ಟೈಮು, 25-26ಕ್ಕೆ ನಾವು ಪೈರು ಕೀಳಿಗೆ ಶುರು ಮಾಡಿದ್ವಿ, 28ಕ್ಕೆ ನಾಟಿ ಮಾಡಿದ್ರೆ ಒಂದ್ ತಿಂಗಳು ಟೈಮ್ ಸರ್ ಅದಕ್ಕೆ. ಒಂದು ಗುಣಿಗೆ ಎಷ್ಟೆಷ್ಟು ಸಸಿಗಳನ್ನ ಉಪಯೋಗಿಸ್ಕೊಳ್ತೀರಿ ನೀವೆಲ್ಲ? ಒಂದು ಅಂದಾಜು ಒಂದು ಗುಣಿಗೆ ಒಂದು 7-8 ಇರ್ತದೆ ಸರ್, 7-8 ಇರ್ತದೆ. ಸಣ್ಣದಾಗಿರುತ್ತೆ, ತಿಂಗಳು ಕಳೆದ ಪೈರದು ಈ ತಂಡದ ಅಗಲ ಅಗಲಿಗೆ ಇರುತ್ತೆ, ಚಿಗುರು ಕಮ್ಮಿ ಆಗಿರುತ್ತೆ. ದಿನ ಜಾಸ್ತಿ ಆದ್ರೆ ಒಂದು 22-26 ದಿನದೊಳಗೆ ಆದ್ರೆ ತೆಳಗೆ ತೆಳಗೆ ಇರುತ್ತೆ, ಒಂದು 7-8-10 ಚಿಗುರುಗಳು ಅದರಲ್ಲಿ ಒಂದು ನಾಟಿ ಗುಣಿಗಳಲ್ಲಿ ಇರುತ್ತೆ. ಒಂದು ಎಕರೆಗೆ ಎಷ್ಟು ಬಿತ್ತನೆ ಬೀಜಗಳನ್ನು ಉಪಯೋಗಿಸ್ಕೊಳ್ತೀರಿ? ಏನು ಒಂದು ಎಕರೆಗೆ ಒಂದು 2 ಪರೆ ಬೇಕಾಗಬಹುದು. 2 ಪರೆ ಅಂತ ಹೇಳಿದ್ರೆ 3 ಎಕರೆಗೆ ನಮಗೆ 100 ಕೆಜಿ ಭತ್ತ ಅಂದ್ರೆ 2 ಬಟ್ಟಿ ಭತ್ತ ಅಂತ ಹೇಳ್ತೀವಿ ನಾವು 3 ಎಕರೆಗೆ, ಅದು ಜಾಸ್ತಿನೇ ಬರುತ್ತೆ. ಸ್ವಲ್ಪ ವ್ಯತ್ಯಾಸ ಆದ್ರೆ ಉಳಿಸಿಕೊಂಡಿರ್ತೀರಿ ಅಲ್ವಾ? ಜಾಸ್ತಿನೇ ಹಾಕ್ಬೇಕು ಸರ್, ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ಹುಡ್ಕೋದಕ್ಕಿಂತ ನಮ್ಮದೇ ಪೈರು ನಮ್ಮದೇ ಬೀಜ ಹಾಕಿದ್ರೆ ನಮ್ಗೆ ಒಳ್ಳೆ ಭತ್ತನೆ ಸಿಗುತ್ತೆ, ಇಳುವರಿ ಸಿಗುತ್ತೆ, ಒಳ್ಳೆ ಬೀಜ ಇರುತ್ತೆ. ಹೊರಗಡೆ ಅಂತಂದ್ರೆ ಅವರು ತೂಂಡೆ ಗಿಂಡೆ ಅಂತ ಎಲ್ಲ ಹೇಳ್ತೀವಿ ನಾವು, ಅದೆಲ್ಲ ಮಿಕ್ಸ್ ಆಗಿ ಇರ್ತದೆ. ಅದಕ್ಕಣ ನಾವೇನು ಮಾಡ್ತೀವಿ ಅಂದ್ರೆ 20-20 ಕೆಜಿ ಜಾಸ್ತಿನೇ ಹಾಕೊಡೋದು. ಈ ವರ್ಷ ನನಗೆ ಒಂದು ಜಾಸ್ತಿ ಆಗಿತ್ತು, 10 ತರ್ಕಂದ್ರೆ 500 ಇಡಿ ಜಾಸ್ತಿ ಆಗಿತ್ತು, ಪೇಮೆಂಟ್ ಕೇಳ್ಕೊಂಡು ಕೊಟ್ಟ ನಾವು. ಹಾಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು, ಯಾರು ಹತ್ತಲೈದೆ ಓಡಾಡೋದೆಲ್ಲ ಒಂದೊಂದು ಟೈಮಲ್ಲಿ ಸಿಕ್ಕಲ್ಲ. ಹೌದು, ನಿಜ. ನಾಟಿ ಆಗಲಿ ಮತ್ತೆ ನೋಡೋಣ, ಮಾಟಿ ಆದಮೇಲೆ ಕೊಡ್ತೀನಿ ಹೇಳ್ತಾರೆ, ಅಷ್ಟವರೆಗೆ ನಾ ಉಳುಮೆ ಮಾಡಿದ ಗದ್ದೆಗಳನ್ನ ಬಿಟ್ಟು ಕಾಯ್ತಾ ಇರಬೇಕು, ಅದೆಲ್ಲ ತೊಂದರೆ ಆಗುತ್ತೆ. ಹೌದು ಹೌದು, ಆದ ಕಾರಣ ನಾವು ಜಾಸ್ತಿ ಹಾಕೊಂಡ್ರೆ ಒಳ್ಳೇದು. ಎಷ್ಟು ತಿಂಗಳ ಬೆಳೆ ಇದು ದೊಡ್ಡಿ ಭತ್ತ? 6 ತಿಂಗಳದ್ದು ಬೆಳೆ ಬರುತ್ತೆ ಸರ್. ನೀವೆಲ್ಲ ಜೂನ್ ಅಲ್ಲೇ ನಾಟಿ ಮಾಡ್ಬಿಡ್ತೀರಾ? ನಾವು ಜೂನ್ ಅಲ್ಲಿ ಒಂದು 10-15ಕ್ಕೆ ಬೀಜ ಹಾಕಿದ್ರೆ ಜುಲೈ 15ಕ್ಕೆ ನಾಟಿ ಆಗ್ಬಿಡ್ತೇವೆ. ಮತ್ತೆ ಮಳೆ ಕೊರತೆ ಇದ್ದಾಗ ನೀರು ಉಣಿಸಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರಿ. ಮಳೆ ಇಲ್ಲದ್ರೆ ಯಾಕೆ ಮೋಟರ್ ಇದೆ, ಡೀಸೆಲ್ ತಂದು ಇದಾದ ಮಾಡಿ ಉಪಯೋಗಿಸ್ತೀವಿ. ಈ ವರ್ಷ ಸ್ವಲ್ಪ ಮಳೆ ಕಡಿಮೆ, ಕಳೆದ ವರ್ಷ 8 ವರ್ಷ ಅದಕ್ಕೆ ಆದ 8 ವರ್ಷ ಅಲ್ಲ ಒಳ್ಳೆ ಮಳೆ, ಅಡಿಕೆ ಫಸಲು ಕಾಫಿ ಫಸಲಿಗೆಲ್ಲ ಒಳ್ಳೇದೇ ಮಳೆ ಇಲ್ಲದೋದ್ರೆ. ಮಳೆ ಕಡಿಮೆ ಇದ್ರೆ ಮಲೆನಾಡಿಗರು ಒಂಥರ ಖುಷಿಯಲ್ಲಿರ್ತಾರೆ ಅಲ್ವಾ? ಹೌದು, ಏಕೆಂದ್ರೆ ನನಗೆ ಒಂದು 2 ಎಕರೆದಷ್ಟು ಅಡಿಕೆ ತೋಟ ಇದೆ, ಅದರಲ್ಲಿ ಕಳೆದ ವರ್ಷ 8 ವರ್ಷ ಅದರ 8 ವರ್ಷ 3 ವರ್ಷ 75 ಕೆಜಿ ಅಡಿಕೆ ಸಿಕ್ಕಿದೆ ನನಗೆ. 30 ಕ್ವಿಂಟಲ್ ಅಡಿಕೆ 3ನೇ ವರ್ಷ ಕೊಟ್ಟಿದ್ದೀನಿ, ಒಂದು 20-25 ಕೆಜಿ ಅಡಿಕೆ ಆಗುತ್ತೆ. ವಿರೀತ ಮಳೆ ಆದ್ರೆ ಕೊಳೆ ರೋಗ ಬಂದು ಅಡಿಕೆ ಹಾಳಾಗುತ್ತೆ, ಅದಕ್ಕೆ ಬೋರ್ಡಮಿಕ್ಸ್ ಸ್ಪ್ರೇ ಮಾಡಿದೀವಿ. ಮಳೆ ಇದ್ರೂ ಹಾಳೆ, ಜಾಸ್ತಿ ಬಂದ್ರೂ ಹಾಳೆ, ಇಲ್ಲದ್ರೂ ತೊಂದರೆ. ನಿಜ ನಿಜ. ಈಗ 1986 425 ರೂಪಾಯಿ ಒಂದ್ ಕ್ವಿಂಟಲ್ ಮಾರಾಟ ಮಾಡಿದ್ರ? ಒಂದು ಕಂತೆ ಉಲ್ಲಿಗೆ 75 ಪೈಸೆ ನಾವು ಮಾರಿದ್ರಿ. ಓಹೋ, ಆಗ್ಲೂ ಕೇರಳದಲ್ಲಿ ಬೇಡಿಕೆ ಇತ್ತ ಹುಲ್ಲಿಗೆ? ಇತ್ತು ಸರ್, ಆಗಲ್ಲಿ ಬೇಕಾದಷ್ಟು ಬೇಡಿಕೆ ಇತ್ತು ಸರ್, ಲಾರಿಗಳು ದಿವಸಕ್ಕೆ 5-6-7-8 ದೊಡ್ಡ ಲಾರಿಗಳೇ ಬರ್ತಿತ್ತು. ಓಹೋ, ಹಾಗೆಂದ್ರೆ 86ನೇ ಇಸಿಲಿ ಭತ್ತವನ್ನ ರೇಟ್ ಕಮ್ಮಿ, ಹುಲ್ಲಿಗೆ ರೇಟ್ ಕಮ್ಮಿ 75 ಪೈಸೆ ಕಂತೆಗೆ. ಹುಲ್ಲು ಕಟ್ಟುವರಿಗೆ 10 ಪೈಸೆ ಕಂತೆಗೆ ನಾನು ಕೊಟ್ಟದು, 12 ಪೈಸೆ 10 ಪೈಸೆ 2.5-3 ರೂಪಾಯಿ ಹೇಳ್ತಾರೆ ಹುಲ್ಲು ಕಟ್ಟುವರಿಗೆ. ಹುಲ್ಲಿಗಿನ ಬೆಲೆ ಇದೆ, 2016ರಲ್ಲಿ ಹೋಗಿದೆ. ನೀವು ಅಡಿಗೆಗೆ ಬಳಸ್ಕೊಳ್ಳಲ್ವಾ ದೊಡ್ಡಿ ಭತ್ತದ ಅಕ್ಕಿನ? ಇಲ್ಲ ಸರ್, ನಾವು ದೊಡ್ಡಿ ಭತ್ತನ ಸೇಲ್ಗೆ ಆಗಿ ಮಾಡ್ಕೊಳ್ತೀವಿ, ನಾವು ಬೇರೆ ಭತ್ತ ನಡೀತೀವಿ ಊಟಕ್ಕೆ ಇರೋದು. ಯಾವ್ದು ಬೆಳ್ಕೊಂತೀರಿ ಊಟಕ್ಕಾಗಿ? ಈ ವರ್ಷ ಒಂದು ಹೊಸ ಭತ್ತ ಆಗಿದೆ, ಗಿರಿ ಸಣ್ಣದಾಗೆ ಭತ್ತ ಆದ್ರೆ ಯಾವ ಹೆಸರು ಹೊಸದು ಯಾರೋ ಅಗ್ರಿಕಲ್ಚರ್ ಅಂತ ತಂದಿದ್ದು. ಪ್ರತಿ ವರ್ಷನೂ ಊಟಕ್ಕೆ ಪ್ರತ್ಯೇಕವಾದ ಭತ್ತವನ್ನು ಬೆಳ್ಕೊಂತೀರಾ? ಹೌದು ಸರ್, ಹೌದು ಸರ್. 1 ಎಕರೆದಷ್ಟು ನಾವು ಅದನ್ನ ಮಾಡ್ಕೊಳ್ತೀವಿ ಊಟಕ್ಕೆ ಇರೋದು ಅಂತೇಳಿ, ಬಾಕಿ ಇರೋದನ್ನ ದೊಡ್ಡಿನ ಇಟ್ಕೊಂಡು ಅದಕ್ಕೆ ಇರುವ ಖರ್ಚಿಗೆ ಅದು ಆಗುತ್ತೆ ಮಾರಿ. ಈ ದೊಡ್ಡಿ ಭತ್ತ ಯಾವ ಉದ್ದೇಶಕ್ಕೆ ಮಾರಾಟ ಆಗುತ್ತೆ ಸರ್? ದೊಡ್ಡಿ ಭತ್ತ ಮುಕ್ಕಾಲು ಕೇರಳ ಈ ಅವಲಕ್ಕಿಗೆ ಹೋಗುತ್ತೆ, ಮತ್ತೆ ಈ ಕಡೆ ಜಾಸ್ತಿ ಕೆಂಪು ಭತ್ತದ ಅಕ್ಕಿನೇ ಊಟ ಮಾಡೋದು ಸರ್ ಜಾಸ್ತಿ ಕೇರಳದವರು, ಕುಚಲಕ್ಕಿ ಅಂತೇಳಿ. ಈ ಕುಚಲಕ್ಕಿಗಾಗಿ ಉಪಯೋಗಿಸೋದ್ರಿಂದ ಮತ್ತೆ ನಾಡ ಅವಲಕ್ಕಿ ಅಂತ ಹೇಳ್ತೀವಿ ಅದನ್ನು ಮಾಡಿಸ್ತಾರೆ, ಅದಕ್ಕಾಗಿ ಬೇಡಿಕೆಗಳು ಜಾಸ್ತಿ ಇರೋ ಕಾರಣ ಕೇರಳಕ್ಕೆ ಮತ್ತು ಮಂಗಳೂರಿಗೆ ಹೋಗುತ್ತೆ, ಕಾಲಡಿ ಅಂತ ಹೇಳುವ ಜಾಗಕ್ಕೆ. ದೊಡ್ಡ ದೊಡ್ಡ ಮಿಲ್ಗಳಿಗೆ ಬ್ರೋಕರ್ಸ್ಗಳು ತಗೊಂಡು ಹೋಗ್ತಾರೆ. 2 ಎಕರೆ ಅಡಿಕೆ ಪ್ರತ್ಯೇಕವಾಗಿದೆಯಾ ಅಥವಾ ಕಾಫಿ ಜೊತೆಗೆ ಅದನ್ನು ಬೆಳ್ಕೊಂಡಿದ್ದೀರಾ? ಕಾಫಿ ಜೊತೆಗೆ ಬಾಕಿ ಗದ್ದೆನ ಸ್ವಲ್ಪ 2 ಎಕರೆ ಅಡಿಕೆ ನೆಟ್ಟು ಮಾಡಿದೆ ಸರ್. ಅದು ಎಷ್ಟು ವರ್ಷದ ಬೆಳೆ ಅಡಿಕೆ? 8-9 ವರ್ಷ ಆಗಿದೆ ಸರ್. ಓಹೋ, ದೊಡ್ಡಿ ಭತ್ತಕ್ಕೆ ಸಗಣಿ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಹಸಿರಲು ಗೊಬ್ಬರ ಏನ್ ಹಾಕ್ತೀರಿ? ನಾವು ಎಮ್ಮೆಗಳಿರುವಾಗ ಹಾಕ್ತಿದ್ದ ಸರ್, ಈ ಮೇಯಿಸ್ಲಿಕ್ಕೆ ಕಷ್ಟ ಆದ ಕಾರಣ ಮಾರ್ಬಿಟ್ಟು. ಈಗ ನಾವೇನು ಮಾಡ್ತೀವಿ, ಈ ತೋಟದ ಕರೆಯಲ್ಲಿ ಬಾಬುಲು ಸುಪ್ಪಲ್ಲ ಇದೆಲ್ಲ ಮರದ ಚಿಗುರುಗಳನ್ನು ಕಡಿದು ಅದನ್ನು ಹಾಕಿ ನನ್ನ ಟಿಲ್ಲರ್ ಇದೆ, ಓಡಿಸಿ ನಾವೇ ಉತ್ತು ಅದನ್ನ ಉಳುಮೆ ಮಾಡ್ತೀವಿ. ಇದನ್ನ ಸುಪ್ಪನ್ನೆಲ್ಲ ಕರೆದು ಸವರಿ ಸವರಿ ಹಾಕಿ ಮತ್ತೆ ನಾಟಿ ದಿವಸ ಟ್ರ್ಯಾಕ್ಟರ್ಲಿ ಬಂದು ರೊಟೇಟರ್ ಹೊಡೆದು ಮತ್ತೆ ನಾಟಿ ಮಾಡುವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಗ ಒಂದು ಭಾಗದಿಂದ ಟಿಲ್ಲರ್ ಓಡ್ತಾ ಬರ್ತಿರುವಾಗ ಒಂದು ಭಾಗದಿಂದ ನಾಟಿ ನಡ್ತಾ ಬರ್ತಾರೆ ಅವರು. ರಾಸಾಯನಿಕ ಗೊಬ್ಬರ ಅಂತ ಅನ್ಕೊಂಡು ಹಾಕ್ತೀರಾ ಅಥವಾ ಹಾಕೋದಿಲ್ವಾ? ರಾಸಾಯನಿಕ ಗೊಬ್ಬರ ಹಾಕ್ತೀವಿ ಸರ್. ಏನಂದ್ರೆ ಫ್ಯಾಕ್ಟ್ ಕಂಪೋಸ್ ಹಾಕಿದ್ದೀನಿ ನಾನು ಈ ವರ್ಷ, ಆ ತೆಳ್ಳಗೆ ಹಾಕೊಡೋದು. ಸಗಣಿ ಗೊಬ್ಬರ ಇಲ್ಲದಕ್ಕೆ ಫ್ಯಾಕ್ಟ್ ಕಂಪೋಸ್ ಈ ಕಳೆದ ಸುಪ್ಪಲ್ಲ ಹಾಕಿ ಬೆಳೆಗಳು ಬರುತ್ತೆ. ಮತ್ತೆ ಕಾಲಾಡಿ ಕಳೆ ತೆಗೆದು ಕಲ್ಕ ಬಿಡ್ತಾರೆ, ಪೈರು ಚೆನ್ನಾಗಿ ಬರುತ್ತೆ. ಒಂದ್ಸರಿ ಹಾಕ್ತೀರಾ ರಾಸಾಯನಿಕ ಗೊಬ್ಬರ? ಒಂದ್ಸರಿ ಸಾಕಾಗುತ್ತೆ. ಜಾಸ್ತಿ ಹಾಕಿದ್ರೆ ಡೋಂಬು ಅಂತ ಹೇಳ್ತೀವಿ, ಬೆಂದ ಹೋಗ್ಬಿಡುತ್ತೆ ನಾಟಿ. ಸದರಿ ಬಂದ ಟೈಮಲ್ಲಿ ಎಲ್ಲ ಬಿದ್ದ ಹೋಗುತ್ತೆ ನೆಲಕ್ಕೆ. ಸಾಮಾನ್ಯವಾಗಿ ಯಾವಾಗ ರಾಸಾಯನಿಕ ಗೊಬ್ಬರ ಹಾಕ್ತೀರಿ? ನಾಟಿಯಾಗಿ ಒಂದ್ 15 ದಿವಸದಲ್ಲಿ ಹಾಕ್ತೀವಿ ಸರ್. 15 ದಿನದಲ್ಲೇ ಹಾಕ್ಬಿಡ್ತೀರಿ? ಕರಿನಾಟಿ ಹಿಡಿದ ತಕ್ಷಣ ಗೊಬ್ಬರ ಹಾಕಿ ಕಾಲಾಡಿಸಿ ಕಳೆಗಳೆಲ್ಲ ತೆಗೆದು. ಮತ್ತಿನ್ನೇನು ರಾಸಾಯನಿಕ ಗೊಬ್ಬರ ಹಾಕಲ್ಲ? ಯಾವ ಗೊಬ್ಬರನ್ನು ಕೊಡಲ್ಲ? ಯಾವ್ದಿಲ್ಲ ಸರ್, ಯಾವ್ದಿಲ್ಲ. ಮತ್ತೆ ಏನಾದ್ರೂ ಹುಳಗಳ ಬಂದ್ರೆ ಸ್ಪ್ರೇ ಮಾಡ್ತೀವಿ. ಹಸುಗಳ ಮಿಷಿನ್ ಇದೆ, ಗಟಾರ್ ಇದೆ. ಗಟಾರಲ್ಲಿ ಪೈಪ್ ಹಿಡ್ಕೊಂಡು ಹುಳಗಳ ಬಿದ್ರೆ ಅಗ್ರಿಕಲ್ಚರ್ ಮದ್ದು ತಂದು ಕುಡಿತೀನಿ ನಾನು. ಈ ವರ್ಷ ಹೊಡೆದಿಲ್ಲ. ಕೀಟ ರೋಗಗಳು ಕಡಿಮೆನೆ ಅಲ್ವಾ ಬರುತ್ತೆ? ಈಗ ಕೊಳಪೆ ಹುಳ ಅಂತೇಳಿ ಒಂದು ಬಂದಿದೆ. ಕೊಡಗಿನಲ್ಲಿ ಎಲ್ಲ ಗದ್ದೆಗಳಲ್ಲಿ ಕೊಳಪೆ ಹುಳು ಅಂತೇಳಿ. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಪೈರು ಈಚೆ ಆಗಿರುವಾಗ ಸುತ್ತಕೊಂಡು ಒಂದು ಕೊಳವೆದಾಗೆ ಮಾಡ್ಕೊಂಡು ಅದರೊಳಗೆ ಸೇರ್ಕೊಂಡು ಜೀವಮಾನ ಮಾಡುತ್ತೆ. ಯಾವಾಗ ಪೈರುದು ಗಟ್ಟಿ ಆಯ್ತು ಅಂತ ಹೇಳುವಾಗ ಅದನ್ನ ಕಟ್ ಮಾಡ್ಲಿಕ್ಕೆ ಆಗೋಲ್ಲ, ಅದಕ್ಕೆ ಅದು ಏನ್ ಮಾಡುತ್ತೆ ಎಲ್ಲ ಬಿದ್ದು ಸತ್ತ ಹೋಗುತ್ತೆ. ಕಡೆ ಎಲ್ಲ ಪುಲಿ ಮುಳ್ಳು ಅಂತೇಳಿ ಒಂದು ಗಿಡ ಇದೆ, ತೋಡ್ಕರೆ ಇಲ್ಲ, ಅದನ್ನ ಒಂದೊಂದು ಕೊಂಬು ಹೇಳ್ತಾರಪ್ಪ ಹಳೆ ಕಾಲದು. ಅದನ್ನ ಚುಚ್ಚಿದ್ರೆ ಇದು ಒಣಗಿದ ತಕ್ಷಣ ಅದಕ್ಕೆ ಒಂದು ಸ್ಮೆಲ್ ಬರುತ್ತೆ ಅಂತೆ. ಸ್ಮೆಲ್ ಬಂದ ತಕ್ಷಣ ಈ ಹುಳುಗಳು ಸತ್ತ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವೇ ನೋಡಿದ್ವಿ ಕೋಲಿ ಮುಳ್ಳು ಅಂತ ಹೇಳೋದನ್ನ ಗದ್ದೆ ಮಧ್ಯದಲ್ಲೆಲ್ಲ ಒಂದೊಂದು ಕೊಂಬೆ ಕೊಂಬೆ ಸುಚಿ ಮಡಗಿತೀವಿ ನಾವು. ಮತ್ತೆ ಕಳೆ ಮಾಡುವಾಗ ನಾ ಈ ಪುಲಿ ಮುಳ್ಳದೆ ಒಂದು ಕೊಂಬೆ ತಗೊಂಡು ನಾಟಿ ಪೈರನ್ನ ಆಡಿಸ್ಕೊಂಡು ನಾವು ಹತ್ತು ರೈತರಿಗೆ ಆಡಿಸ್ಕೊ, ಅದ ಹುಳುಗಳು ಈ ಕೊಂಬೆದು ಮುಳ್ಳಿಗೆ ಎಳೆಯೋಗ ಎಲ್ಲ ನೀರಿಗೆ ಬೀಳುತ್ತೆ. ನೀರಿಗೆ ಬಿದ್ದ ತಕ್ಷಣ ಅದ ಪೈರಿಗೆ ಹತ್ತಾಗಲ್ಲ, ಅದು ಕೊಂಬೆಯೊಳಗೆ ಸೇರಿರುತ್ತೆ ನೋಡಿ, ಹತ್ತಾಗಲ್ಲ, ಅದೆಲ್ಲ ಸಾಯ್ತೆ. ಈಗ ಒಟ್ಟಾರೆ ದೊಡ್ಡಿ ಭತ್ತ ಬೀಜ ಹಾಕಿ ಬಿತ್ತನೆ ಮಾಡಿಕೊಂಡು ಸಸಿ ಬೆಳೆಸಿ ನಾಟಿ ಮಾಡಿ ಗೊಬ್ಬರ ಹಾಕಿ ಬೇರೆ ಬೇರೆ ಕೆಲಸ ಮಾಡಿ ಕಳೆ ತೆಗೆದು ಕೊಯ್ಲು ಮಾಡಿ ಕಣ ಮಾಡಿ ತುಂಬಿ ಮಾರಾಟ ಮಾಡೋ ತನಕ ನೋಡೋದಾದ್ರೆ ನಿಮಗೆ ಖರ್ಚು ವೆಚ್ಚಗಳು ಆಗಿ ಕೈಗುಳಿತದಲ್ವಾ? ಕೈಗುಳಿತು. ನನ್ನ ಗಂಡು ಮಕ್ಕಳು ಮಿಸ್ಸಸ್ ಎಲ್ಲ ಸೇರಿ ನಾವು ಸೇರ್ಕೊಳ್ತೀವಿ. ಹೊರಗಡೆಯಿಂದ ಒಂದು 8-10 ಜನ ಬರ್ತಾರೆ, ಬಂದಿದ್ದಾರೆ ಅಂತೇಳಿ ನಾವು ಮನೇಲಿ ಕೂರಲ್ಲ. ಮತ್ತೆ ಅವರು ಕುಯ್ದು ಒಂದು 3 ದಿವಸ ಒಣಗಲಿಕ್ಕೆ ಮಡಗೋದು, ಕನ್ನರಿ ಅಂತ ಹೇಳ್ತೀವಿ, ಅದನ್ನ ಒಣಗಿ ಮಾಡಿ 3 ದಿವಸ ಕಳೆದ ತಕ್ಷಣ ಕಣದಲ್ಲಿ ಹೊತ್ತು ಹಾಕಿ ಬಡಿದು ಭತ್ತ ಬೇರೆ ಹುಲ್ಲು ಬೇರೆ ವಿಂಗಡಿಸ್ತೀವಿ. ವಿಂಗಡಿಸಾದ ತಕ್ಷಣ ಬ್ರೋಕರ್ಗಳು ಇರ್ತಾರೆ, ಅವರೇ ಲಾರಿ ತರ್ತಾರೆ, ಅವರ ತುಂಬಿಸಿ ಮಿಷಿನ್ ತಂದು ತೂಕ ಮಾಡಿ ಅವರ ಶಾಪಿಗೆ ಹೋಗಿ ಕ್ಯಾಶ್ ಪಡ್ಕೊಳ್ತೀವಿ ನಾವು. ಸಸಿ ನಾಟಿ ಮಾಡ್ಲಿಕ್ಕೆ 1 ಎಕರೆಗೆ ಎಷ್ಟು ಜನ ಬೇಕಾಗ್ತದೆ? ಎಕರೆಗೆ ಒಂದು 5 ಜನದ ಅಷ್ಟು ಬೇಕಾಗಬಹುದು. 3 ಎಕರೆಗೆ ನನಗೆ 10 ಜನ ಸೇರಿಸ್ಕೊಳ್ತೀನಿ. ಈಗ ಹಳೆಗಾಲದ ನಾಟಿ ಯಾರು ಮಾಡಲ್ಲ ಸರ್, ಹಳೆಗಾಲದಲ್ಲಿ 10 ಬಟ್ಟಿ ಗದ್ದೆನ ನಡ್ತಾರೆ ಅಂತ ಹೇಳ್ತೀನಿ. ಈಗ 5 ಬಟ್ಟಿ ಹೋಗಿ ಅಷ್ಟು ನೆಡಲ್ಲ ಜನಗಳು. ಈಗ ಎಲ್ಲ ಇಲ್ಲಿ ಬೊಯ್ಕೇರಿ ಅಂತಿದೆ, ಬೊಯ್ಕೇರಿಯಲ್ಲಿ ಸುಮಾರು ಜನರು ಇದಾರೆ, ಅವರಿಗೆ ಹೇಳಿದ್ರೆ ಸಾಕು, ಅವರು ಅಂತ 10 ಜನ ಕರ್ಕೊಂಡು ಬರ್ತಾರೆ, ಒಂದೇ ಭಾಗದಲ್ಲಿ ನೆಟ್ಟು ಸಾಯಂಕಾಲ ಎದ್ದು ಹೋಗ್ತಾರೆ. ಊರಲ್ಲಿ ಎಲ್ಲ ಇಲ್ಲಿಂದ ಹಿಡಿದು ವಿರಾಜಪೇಟೆ ತಾಲೂಕು ಕಾಕತೋರಂಬು ಮಲ್ಲಮಟ್ಟಿ ಕಡಂಗ ಇಲ್ಲಿ ಎಲ್ಲ ಗದ್ದೆಗಳಿಗೆ ಅವನೇ ಹೋಗೋದು ಶಂಕರ್ ಅಂತೇಳಿ. ಸರಿನೇ, ಅವನೇ ಆಳುಗಳನ್ನ ಕರ್ಕೊಂಡು ಹೋಗಿ ಆಟೋದಲ್ಲಿ ಹೋಗ್ತೇನೆ, ಬೆಳಿಗ್ಗೆ ಸಾಯಂಕಾಲ ಗಂಟೆ ನಡ್ತಾರೆ. 450 ರೂಪಾಯಿ ಸಂಬಳ, 450 ಒಂಬ ಆಳಿಗೆ. ಬೆಳಿಗ್ಗೆ ಒಂದು 8:00 ಬಂದ್ರೆ ಅವರು 10 ಜನ ನಾಟಿ ಮುಗಿಸಿ ಎಷ್ಟು ಹೊತ್ತಾದ್ರೂ ಅವರು ಮುಗಿಸಿ ಹೋಗ್ಬಿಡ್ತಾರೆ. ಅಂದ್ರೆ ಮನಸಾರಿ ಇಷ್ಟಪಟ್ಟು ಕೆಲಸ ಮಾಡಿದಾಗ ಎಲ್ಲದೂ ಒಂಥರ ಸಂತೋಷ ಅನ್ಸುತ್ತೆ, ಎಲ್ಲದೂ ಹಿತ ಅನ್ಸುತ್ತಲ್ವಾ? ಸಂತೋಷನೇ ಸರ್. ನಮ್ಮ ಗದ್ದೆ ನಾವೇ ನಾಡ್ಕೊಂಡು ನೋಡ್ಕೊಂಡು ನೀರು ಹೋಗ ಗದ್ದೆ ಹೋಗಿ ಹೊಲದಲ್ಲಿ ಉಳೋದು, ಅದು ಅಲ್ಲದೆ ಕುಯಿಲು ಕೆಲಸ ಇದೆಲ್ಲ ನಾವೇ ಎಲ್ಲ ಸೇರ್ಕೊಂಡು ಮಾಡೋದು, ನನಗೊಂದು ಅದೊಂದು ಸಂತೋಷನೇ. ರೈತರು ಅಂತ ಹೇಳುವಾಗ ನಮಗೆಲ್ಲ ಬೇಕು, ನಾವು ದುಡಿಬೇಕು, ಬೇರೆಯವರಿಂದ ಒಂದ್ 2 ಜನ ಸೇರ್ಕೊಂಡು ದುಡಿಸಲೇಬೇಕು, ಜೊತೆಗೆ ಸೇರ್ಕೊಂಡು ನಾವು ಸೇರಿದ್ರೆ ಎಲ್ಲ ಸಂತೋಷನೇ. ಹೌದು ಹೌದು, ಕಷ್ಟ ಆಗ್ತದೆ, ಸಮಸ್ಯೆ ಅಂತ ಅನ್ಕೊಂಡ್ರೆ ಯಾವ ಕೆಲಸಗಳು ಸರಿಗೆ ಆಗಲ್ಲ. ಹೌದು ಸರ್, ಹೌದು. ಬೇಸಾಯದಲ್ಲಿ ನೆಮ್ಮದಿಯಾಗಿದ್ದೀರಿ ಅಲ್ವಾ ಸೋಮಯ್ಯನವರೇ? ಸರ್ ನೆಮ್ಮದಿಯಾಗಿದ್ದೀನಿ, ಏನಿಲ್ಲ ಬೇಸಾಯದಿಂದ. ಬಿಡು ಮಾಡ್ಕೊಂಡು ಸೋಮಯ್ಯನವರೇ ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ವಿಶೇಷವಾಗಿ ದೊಡ್ಡಿ ಭತ್ತದಲ್ಲಿ ಹೇಗೆ ಸಾಗಿದಿರಿ ಮತ್ತೆ ಏನೇನು ಕೆಲಸ ಮಾಡ್ತಾ ಇದ್ರಿ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಉಲ್ಲೇಖ ಮಾಡಿದ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಕೇಳುಗರೆ, ಇದುವರೆಗೆ ದೊಡ್ಡಿ ಭತ್ತದಲ್ಲಿನ ತಮ್ಮ ಅನುಭವಗಳನ್ನ ವಿಚಾರಗಳನ್ನ ಚೆನ್ನಾಗಿ ಹಂಚಿಕೊಂಡವರು ವಿರಾಟಪೇಟೆ ತಾಲೂಕು ಕದನೂರು ಗ್ರಾಮದ ಐರೀರ ಎಂ ಸೋಮಯ್ಯ ಅವರು. ಅವರ ಸಂಖ್ಯೆ ಹೀಗಿದೆ: 9481133

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಪಿರಿಯಾಪಟ್ಟಣ ಕೊಡಗುಗೌಡ ಸಮಾಜ ಇವರ ಕಡೆಯಿಂದ ಅರೆಭಾಷೆ ಸಂಸ್ಕೃತಿ ಶಿಬಿರ ಉದ್ಘಾಟನಾ ಜಂಬರ ಸೆಪ್ಟೆಂಬರ್ 6 ಹೊತ್ತಾರೆ 10 ಪಿರಿಯಾಪಟ್ಟಣ ಕೊಡಗುಗೌಡ ಸಮಾಜದಲ್ಲಿ ನಡೆದಿದೆ. ಪಿರಿಯಾಪಟ್ಟಣ ಅರೆಭಾಷೆಗೌಡ ಸಮಾಜದ ಅಧ್ಯಕ್ಷರಾದ ಪೊಕ್ಕಳಂಡ ವಸಂತಕುಮಾರ್, ಸಾಹಿತ್ಯ ಮತ್ತು ಅಕಾಡೆಮಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದ್ದೆ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಸೆಪ್ಟೆಂಬರ್ 9 ಮಧ್ಯಾಹ್ನ 2 ಪಿರಿಯಾಪಟ್ಟಣ ಗೌಡ ಸಮಾಜದಲ್ಲಿ ಆಕೇರಿ ಜಂಬರ ನಡೆದಿದೆ. ಆಕೇರಿ ಜಂಬರಲ್ಲಿ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು, ಪಿರಿಯಾಪಟ್ಟಣ ಕೊಡಗುಗೌಡ ಸಮಾಜದ ಉಪಾಧ್ಯಕ್ಷರು, ಮುಖ್ಯಪಟ್ಟವು ಪಾಲ್ಗೊಳ್ಳುವೆ. 2021-22 ಸಾಲಿನ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರ ಇನಾಮಿಗೆ ಶಿಕ್ಷಕರನ್ನು ಆಯ್ಕೆ ಮಾಡಲಾಯಿತು. ಆಯ್ಕೆಗೊಂಡ ಶಿಕ್ಷಕರು ಸೆಪ್ಟೆಂಬರ್ 5 ಹೊತ್ತಾರೆ 9 ಪ್ಯಾಟೆನ ಸಂತ ಮೈಕಲರ ಶಾಲೆಯಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಬರಲ್ಲಿ ಹಾಜರಿದ್ದು ಪ್ರಶಸ್ತಿನ ಸ್ವೀಕರಿಸುವ ಹಂಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ಶ್ರೀಧರ್ ಅವು ಕೇಳಿಕೊಂಡಳು. ಕಳೆದ 2.5 ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಡಾ ಕೆ ಮೋಹನ್ ಅವರ ವರ್ಗಾವಣೆಗೊಂಡಿದ್ದು ಇಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಬೀಳ್ಕೊಡುವ ಕಾರ್ಯಭಾರ ನಡೆದು ಸನ್ಮಾನಿಸಿದ ಮೇಲೆ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ ಅವು ಮಾತಾಡಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾಗಿ ಡಾ ಕೆ ಮೋಹನ್ ಅವು ಇಲಾಖೆಯಲ್ಲಿ ಯಾವುದೇ ದೂರು ಬರದಂಗೆ ಕರ್ತವ್ಯ ನಿರ್ವಹಿಸಲೋತ ಅವು ಹೇಳ್ದು. ಈ ಜಂಬರಲ್ಲಿ ರಾಜು ಮೊಗವಿರವು, ಉಪವಿಭಾಗ ಅಧಿಕಾರಿ ಈಶ್ವರ್ ಕುಮಾರ್ ಕಂಡು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿತು. ಕೊಡಗಿನ ಹತ್ತಿರ ಇದ್ದ ಕೇರಳಲ್ಲಿ ದಿನಂದಿನ ಕೊರೋನಾ ಜಾಸ್ತಿಯಾಗ್ತಿದ್ದ ಹಿನ್ನೆಲೆಯಲ್ಲಿ ಇದರಿಂದ ಕೊಡಗಲಿ ಅಪಾಯ ತಪ್ಪುದ್ಲೆ, ಇದರಿಂದ ಕೊಡಗಿನ ಜನಕ್ಕೆ ಚಿಂತೆ ಹುಟ್ಟಿಟ್ಟು ಕೊಡಗಲಿ ಪ್ರವಾಸೋದ್ಯಮಕ್ಕೆ ಅವಕಾಶ ಕೊಡಿಕೆ ಬೊತ್ತು ತೇಳಿ ಸೇವ್ ಕೊಡಗು ಫ್ರಂ ಟೂರಿಸಂನ ಘೋಷವಾಕ್ಯನ ಪೊನ್ನಂಪೇಟೆಯಲ್ಲಿ ಸಭೆ ನಡೆದು ಈ ಕೂಡುಕೂಟಲಿ ಜಿಲ್ಲೆನ ಮೂಲ ನಿವಾಸಿಗ, ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗ, ಪ್ರತಿನಿಧಿಗ, ಜಿಲ್ಲಾಧಿಕಾರಿಗೆ ಮನವಿನ ಮಾಡಿಕೊಂಡಳು. ಪೊನ್ನಂಪೇಟೆನ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೊಸದಾಗಿ ಬಿಇ ಇಂಜಿನಿಯರಿಂಗ್ ಡಿಪ್ಲೊಮೋ ಡಿಗ್ರಿ ಓದುವವಕ್ಕೆ ಪುಕ್ಸಟೆಯಾಗಿ ಕೋರ್ಸ್ನ ಕೊಡಲಾದೆ. ಸಿವಿಲ್, ಮೆಕ್ಯಾನಿಕ್, ಕಂಪ್ಯೂಟರ್ ಸೈನ್ಸ್, ಕಮ್ಯುನಿಕೇಷನ್ ವಿಭಾಗದ ಎಲ್ಲಾ ಕೋರ್ಸ್ಗೆ ಕೂಡ ಡಿಪ್ಲೊಮೋಗಾರರಿಗೆ ರಿಯಾಯಿತಿ ಉಟ್ಟುತ್ತ ಆಡಳಿತ ಮಂಡಳಿ ಪ್ರಕಟಣೆಗೆ ತಿಳಿಸಿಯಳು. ಪ್ಯಾಟೆನ ಇಸಿಎಚ್ಎಸ್ ಪಾಲಿ ಕ್ಲಿನಿಕ್ಲಿ ತಾರೀಖ್ 3 ರಜೆ ಇದ್ದದೆ, ಹಂಗೆ ತಾರೀಖ್ 4 ಕೂಡ ಡಾಕ್ಟರ್ ಇರ್ದುಲೆತ್ತ ಕ್ಲಿನಿಕ್ನಿಂದ ಮಾಹಿತಿ ಕೊಟ್ಟಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಕೊಡಗು ಜಿಲ್ಲಾ ಶಾಖೆನ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಶ್ರೀನಿವಾಸವು ಆಯ್ಕೆಯಾಗಳು. ಸರ್ಕಾರಿ ಪ್ರೌಢಶಾಲೆ ಮಡಿಕೇರಿ ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದು, ಹಂಗೆ ಮಡಿಕೇರಿ ತಾಲೂಕಿನ ದೈಹಿಕ ಶಿಕ್ಷಣ ವಿಷಯ ಪರಿವೀಕ್ಷಕರು ಕೂಡ ಆಗಿದ್ದು, ಇವು ಪೊನ್ನಚ್ಚನ ದಿವಂಗತ ಕಾಳಪ್ಪ ಮತ್ತು ದಿವಂಗತ ರಾಧಾ ಅವರ ಮಂಗ. ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ಕಡೆ 16,200 ಕೆಜಿಗಿಂತ ಜಾಸ್ತಿ ನೋಂದಣಿ ತೂಕದ ಸರಕು ಸಾಗಾಣಿಕೆಗೆ ವಾಹನಗಳ ಸಂಚಾರಕ್ಕೆ ಆಗಸ್ಟ್ 31 ಮುಟ್ಟ ವಿಧಿಸಲಾಗಿದ್ದ ನಿರ್ಬಂಧನ ಸೆಪ್ಟೆಂಬರ್ 15 ವಿಸ್ತರಿಸಲಾಗುತ್ತಿದ್ದ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿಯಳು. ಪ್ಯಾಟೆನ ಕೊಡಗು ಪ್ರೆಸ್ ಕ್ಲಬ್ ಕಡೆಯಿಂದ ಕೆಬಿ ಮಹಾಂತೇಶ್ ಸ್ಮರಣಾರ್ಥ ನೀಡಿದ ಅತ್ಯುತ್ತಮ ಪರಿಣಾಮಕಾರಿ ವರದಿ 2020 ಇನಾಮಿಗೆ ಹಿರಿಯ ಪತ್ರಕರ್ತ ಎಚ್ಟಿ ಅನಿಲ್ ವರದಿ ಆಯ್ಕೆ ಆಗುತ್ತು. ಸೋಮರಪೇಟೆನ ಹತ್ತಿರದ ಕೂತಿ ಗ್ರಾಮದ ಕೆಎ ರತನ್ ಪ್ರೊ ಕಬಡ್ಡಿ ಪೈಪೋಟಿಗೆ ಆಯ್ಕೆಯಾಗಳು. ಇವು ಗುಜರಾತ್ ತಂಡನ ಪ್ರತಿನಿಧಿಸುವೆ. ಹಂಗೆ ಕೂತಿ ಗ್ರಾಮದ ಅಪ್ಪಚ್ಚು ಮತ್ತು ಇಂದಿರಾ ದಂಪತಿಯ ಮಂಗ. ಸೆಪ್ಟೆಂಬರ್ 3-5 ಮುಟ್ಟ ಭಾರೀ ಗುಡುಗು ಸಹಿತ ಮಳೆಯಾಗುವ ಸಂಭವ ಹುಟ್ಟುತ್ತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಕೊಟ್ಟಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯ ಮಡಿಕೇರಿಯ ಮದೆನಾಡು ಗ್ರಾಮಲ್ಲಿ ಯಂತ್ರದ ಮೂಲಕ ನಾಟಿ ಕಾರ್ಬಾರ ನಡೆದು ಯೋಜನೆಯ ಕೊಡಗು ಜಿಲ್ಲಾ ನಿರ್ದೇಶಕ ಯೋಗೀಶ್ ಎ ಮಾತಾಡಿ, ಭತ್ತದ ಕೃಷಿನ ವೈಜ್ಞಾನಿಕ ಪದ್ದತಿನ ಅನುಸರಿಸಿ ಯಾವ ರೀತಿಯಲ್ಲಿ ಮಾಡೋಕುತ್ತ ಮಾಹಿತಿನ ಕೊಟ್ಟು, ಈ ಸಮಯದಲ್ಲಿ ವಲಯ ಮೇಲ್ವಿಚಾರಕರಾದ ಹರೀಶ್, ಸೇವಾ ಕೇಂದ್ರದ ಪ್ರಬಂಧಕ ಅಕ್ಷಯ್ ಸೇರಿದಂಗೆ ಉಪಸ್ಥಿತರಿದ್ದು, ಈ ಮಹಾಮಾರಿ ಅಂಟು ಕಾಯಿಲೆ ಕೊರೋನಾ ಇಂದು ಜಿಲ್ಲೆಯಲ್ಲಿ 90 ಪ್ರಕರಣ ಬೆಳಕಿಗೆ ಬಂದುಟ್ಟು, ಮಡಿಕೇರಿ ತಾಲೂಕಲ್ಲಿ 26, ವಿರಾಜಪೇಟೆ ತಾಲೂಕಲ್ಲಿ 36, ಸೋಮರಪೇಟೆ ತಾಲೂಕಲ್ಲಿ 28 ಪ್ರಕರಣ ಗೊತ್ತಾಗುಟ್ಟು, ಜಿಲ್ಲೆಯಲ್ಲಿ ಒಟ್ಟು ಪ್ರಕರಣಗ 33,780 ಆಗಿದ್ದು, ಕಳೆದ 24 ಗಂಟೆಗಳ ಸಮಯದಲ್ಲಿ ಹುಷಾರಾದವು 54. ಒಟ್ಟಾರೆ ಈ ಕಾಯಿಲೆ ತಾಗಿ ಬಚಾವಾದವು 32,753, ಒಟ್ಟು 613 ಸಕ್ರಿಯ ಪ್ರಕರಣ ಆಗುಟ್ಟು, ಕಳೆದ 24 ಗಂಟೆಗಳ ಸಮಯದಲ್ಲಿ ಸಾವು ಆತ್ಲೆ, ಒಟ್ಟು ಸತ್ತು ಹೋದ ಪ್ರಕರಣ 414 ಆಗುಟ್ಟು, ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 83, ಪಾಸಿಟಿವಿಟಿ ದರ 2.2% ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ತಿಳಿಸಿಯಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಹಬ್ಬಗಳ ಸಂಭ್ರಮಕ್ಕೆ ಮೈಸೂರಿನ ತನಿಷ್ಕ್ನ ಕೊಡುಗೆ. ಡೈಮಂಡ್ ಜ್ಯುವೆಲರಿ ಮೇಲೆ ಅಪ್ ಟು 20% ಆಫ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ ಅಪ್ ಟು 20% ಡಿಸ್ಕೌಂಟ್. ತ್ವರೆ ಮಾಡಿ ತನಿಷ್ಕ್, ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಕಂಡೀಷನ್ ಸಪ್ಲೈ. ಎಕ್ಸ್ಚೇಂಜ್ ಮೆಗಾ ಮೇಳ ಅಭಿಲಾಷ್ ನಲ್ಲಿ ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಕುಕ್ಕರ್, ಗ್ಯಾಸ್ ಸ್ಟೌವ್, ಮಿಕ್ಸಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಇದಲ್ಲದೆ ನಿಮ್ಮ ಹಳೆಯ ಯಾವುದೇ ಕಂಪನಿಯ ಸೈಕಲ್ ತನ್ನಿ, ಎಕ್ಸ್ಚೇಂಜ್ ಮಾಡಿ ಹೀರೋ ಕಂಪನಿಯ ಹೊಸ ಬೈಸಿಕಲ್ ನಿಮ್ಮದಾಗಿಸಿ. ನಿಮ್ಮ ಮನೆ ಬಳಿಕೆಯ ಎಲ್ಲಾ ವಸ್ತುಗಳಿಗಾಗಿ ಹಿಂದೆ ಬನ್ನಿ ಈ ಬೃಹತ್ ಮಳಿಗೆಗೆ, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ವಿರಾಜಪೇಟೆ ಬಿಟ್ಟಂಗಾಲ ವಿ ಬಾಡಗ ಕಾರಾಳನ ಕಂಜಿತಂಡ ಅಶ್ವಥ್ ಸುಬ್ರಹ್ಮಣಿ ಸುಭಾಷಿ ಇಂಗಡ ಮಂಗಲ ಆಯ್ತು ದಂಡಕಾಲ ದುಂಬನಾಂಡ ಮಾರಿಪತ್ಲ ಇಂಗಡ ದಾಂಪತ್ಯ ಬದುಕು ಮಾಗೂರು ಈಶ್ವರ ಇಗುತಪ್ಪು ಕಾವೇರಮ್ಮ ನಾಡಕ ಅಡಂಗನ ಎಲ್ಲ ದೇವಾನು ದೇವತೆಯಡ ಆಶೀರ್ವಾದತ್ತು ನೂರಾಂಡ ಕಾಲ ನಂದಾಯ್ತಿರಡನ್ನು ನಲ್ಲಾಮೆ ಬಂದಿತ್ತು ಕಕ್ಕಬ್ಬ ನಾಲಡಿ ಕಾರಾಳನ ಪಪ್ಪ ಅವ್ವ ಅಯ್ಯನರವಂಡ ಬಾಬಿ ಕಾರ್ಯಪ್ಪ ಸುಜ್ಯೋತಿ ತಮ್ಮಣ ಸುಬ್ರಿತ್ ಗಣಪತಿ ಅವ್ವಯ್ಯ ಪೊನ್ನವ್ವ ಕುಂಜಪ್ಪ ಕುಂಜವ್ವ ಕಿಶು ಕವಿತಾ ಮಕ್ಕ ತಶ್ಮಾ ತನುಷ್ ಪಿಂಜ ಬಿಂದು ಚಂಗ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕೆವಿಜಿ ಐಟಿ ಭಾಗಮಂಡಲ ಇಲ್ಲಿ 2021-22 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9900092141. ಮಡಿಕೇರಿ ಹಾಗೂ ಗೋಣಿಕೊಪ್ಪ ಮುಳಿಯ ಜುವೆಲ್ಸ್ ನಲ್ಲಿ ಆಂಟಿಕೈನ್ ಡೈಮಂಡ್ ಫೆಸ್ಟ್ ಇದೇ August 25-5. ಈ ಫೆಸ್ಟ್ ನಲ್ಲಿ ಸ್ಟರ್ನಿಂಗ್ ಆಂಟಿಕ್ ಕಲೆಕ್ಷನ್ ಹಾಗೂ ಡಾಜ್ಲಿಂಗ್ ಡೈಮಂಡ್ ಜುವೆಲ್ಸ್ ನ ವಿಶೇಷ ಸಂಗ್ರಹ. 25,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಗಿಫ್ಟ್ ವೌಚರ್, ಅಲ್ಲದೆ ಆಕರ್ಷಕ ಉಡುಗೊರೆಗಳು. ಬನ್ನಿ ಮುಳಿಯ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಶಂಸುಲ್ ಉಲಾಮಾ ಎಜುಕೇಶನಲ್ ಅಕಾಡೆಮಿ, ಪೆರುಂಬಾಡಿ, ಆರ್ಜಿ ಗ್ರಾಮ, ವಿರಾಜಪೇಟೆ. ಇಲ್ಲಿ ಬಡ ಮತ್ತು ಮಧ್ಯಮ ವರ್ಗ ಹಾಗೂ ನಿರ್ಗತಿಕ ಹೆಣ್ಣು ಮಕ್ಕಳ ಆಶಾಕಿರಣವಾಗಿ ಮಹಿಳಾ ಸಬಲೀಕರಣದ ಆಶಯದೊಂದಿಗೆ ಪಿಯುಸಿ ಮತ್ತು ಪದವಿ ತರಗತಿಗಳಿಗಾಗಿ ದಾಖಲಾತಿ ಆರಂಭಗೊಂಡಿದೆ. ಪಿಯುಸಿಯಲ್ಲಿ ವಿಜ್ಞಾನ ಪಿಸಿಎಂಬಿ, ವಾಣಿಜ್ಯ ಸಿಇಬಿಎ ಮತ್ತು ಪಿಇಬಿಎ, ಕಲಾ ಎಚ್ಇಪಿಎಸ್ ಮತ್ತು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಳಪಟ್ಟು ಪದವಿಯಲ್ಲಿ ಬಿಕಾಂಗೆ ಪ್ರವೇಶ ಪಡೆಯಬಹುದು. ಕಾಲೇಜು ಮಟ್ಟದಲ್ಲಿ ನಡೆಸುವ ಪ್ರವೇಶ ಪರೀಕ್ಷೆಯಲ್ಲಿ 90% ಅಂಕ ಪಡೆದವರಿಗೆ ಉಚಿತ ಶಿಕ್ಷಣ, 75%-89% ಅಂಕ ಪಡೆದವರಿಗೆ ಶುಲ್ಕದಲ್ಲಿ 50% ವಿನಾಯಿತಿ ಇದೆ. ಸಂಪರ್ಕಿಸಿ ಮೊಬೈಲ್ ಪ್ರಿನ್ಸಿಪಾಲ್ 7338293556, ಚೇರ್ಮನ್ 8289887668. ಕೊಡಗಿನ ಮಹಾಜನತೆಗೆ ವಿರಾಜಪೇಟೆಯ ಅಭಿಲಾಷ್ ಸ್ಟೋರ್ ವತಿಯಿಂದ ಕೈಲ್ ಪೋಳ್ದ ಹಬ್ಬದ ಶುಭಾಶಯಗಳು. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟೊಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC, PU, PCMB. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514. ಈರಮಂಡ ಹರಿಣಿ ವಿಜಯ್, ಕೊಟ್ಟಕತ್ತೀರ ಯಶೋಧ ಪ್ರಕಾಶ್ ನಿರ್ಮಾಣ ಹತ್ರ, ಕೊಟ್ಟಕತ್ತೀರ ಪ್ರಕಾಶ್ ಕಾರ್ಯಪ್ಪ ನಿರ್ದೇಶನ ಹತ್ರ ಕೊಡವ ಸಿನಿಮಾ ನಾಡಪೆದ ಆಶಾ. ಇದೇ ತಿಂಗಳ 6 ಪಿಂಗ ಮೂರ್ನಾಡು ಕೊಡವ ಸಮಾಜದ ಪ್ರತಿದಿನ 4 ಪ್ರದರ್ಶನ ಕಾಂಬ. ಬುಕ್ಕಿಂಗ್ ಕಾಯ್ತು ಸಂಪರ್ಕಿಸಿ ಮೂರ್ನಾಡು ಕೊಡವ ಸಮಾಜ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿಯ. ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್ ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್ ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲೋ. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಗೌರಿ ಗಣೇಶನಮ್ಮೆನ ಕೈಪಾಂಗ್ ಸಂಬಂಧಪಟ್ಟನಕ್ಕೆ ಬೋರೆ ಬೋರೆ ಸಂಘ ಸಂಸ್ಥೆಯ ಪ್ರತಿನಿಧಿಯಡ ಕೂಡ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ರೇಂಗಡ ಕೊರವು ಕಾರಿಕೆಯಲ್ಲಿ ಪಿಂಜ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಉಪಸ್ಥಿತಿಯಲ್ಲಿ ಇಂದು ಜಿಲ್ಲಾಧಿಕಾರಿ ಕಚೇರಿಯ ಪರಂಬಲು ಸಭೆ ನಡೆದಿತು. ಸಭೆಯಲ್ಲಿ ಸಂಘ ಸಂಸ್ಥೆಯ ಪ್ರತಿನಿಧಿಗಳುಂಡು ಮಾಹಿತಿ ಪಡೆದಿದ್ದು ತಕ್ಕಂದ ಜಿಲ್ಲಾಧಿಕಾರಿ ಜಿಲ್ಲೆಯಲ್ಲಿ COVID-19 ಪಾಸಿಟಿವಿಟಿ ರೇಟ್ ದಂಡಾಗಂಜಿ ಏರ ಉಂಡು ಆನವುಂಡು ಗೌರಿ ಗಣೇಶ ನಮ್ಮೆರ ಸಂದರ್ಭದ ಕೈಂಜ ಕಾಲತ್ರಣಕ್ಕೆ ಈ ಕುರಿಯು ಜನ ಸಹಕಾರ ತರೋಂಡು ಅವು ಅಣ್ಣುಚಿ. ಜಿಲ್ಲೆಯಲ್ಲೂ ವಾರತ್ರ ಕರ್ಫ್ಯೂ ಉಂಡು.